ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕೇಳುಗರೆ, ಸಮಯ ಸರಿಯಾಗಿ 6:50. ಈ ಯುಗಾದಿ ನಿಮಗೆ ಸ್ವರ್ಣ ಕ್ಷಣಗಳನ್ನು ಹಾಗೆಯೇ ಅಂತ್ಯವೂ ಇಲ್ಲದ ಸಮೃದ್ಧಿಯನ್ನು ತರಲಿ. ಜಿಆರ್ಡಿ ಜ್ಯುವೆಲರ್ಸ್ ಸ್ವರ್ಣ ಯುಗಾದಿಯನ್ನು ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಪ್ರಸ್ತುತಪಡಿಸುತ್ತಿದೆ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 50 ರೂಪಾಯಿ ಕಡಿಮೆ, ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ, ಹಾಗೂ ವಜ್ರ ಮತ್ತು ಅಣ್ಕಟ್ ವಜ್ರ ಮೌಲ್ಯದ ಮೇಲೆ 10% ರಿಯಾಯಿತಿ ಪಡೆಯಿರಿ ಮತ್ತು ಇನ್ನೂ ಅನೇಕ ಕೊಡುಗೆಗಳನ್ನು ಆನಂದಿಸಿ. ನಿಯಮ ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಸಂಕರ್ಣ ಬಾಯಿಲ್ಲಿ, ನೀನು ಒಳಗಡೆ ಕೂತ್ಕೊಂಡ್ಬಿಟ್ರೆ ನಿನಗೆ ಬೇರೆ ವಿಚಾರಗಳು ಗೊತ್ತಾಗಕ್ಕಲ್ಲ. ಬಾಯಿಲ್ ಹೊರಗಡೆ ಬಾಯಿಲಿ. ಓ ನಡಿ ಮತ್ತೆ, ನಾನು ಇನ್ನೇನು ಒಂಡ್ತಾ ಇದ್ದೆ, ನೀನು ಕಂಡ್ಬಿಟ್ಟೆ. ನಡಿ ಅಣ್ಣೇನ್ ಮನೆ ಕಡೆ ಹೋಗೋಣ. ನಾನು ಅದನ್ನೇ ಹೇಳಕ್ಕೆ ಅಂತಿದ್ದೆ. ಇತ್ತೀಚೆಗೆ ಕೆಲವೊಂದು ವಿಚಾರಗಳು ಹೊಸ ಹೊಸವು ಬಂದವಂತೆ, ಆದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಅಣ್ಣಯಾದ್ರೆ ತಿಳ್ಕೊಂಡಿರ್ತಾನೆ, ನಿಂತರ ಅವನು ಆಗಾಗ ಪ್ಯಾಟೆಗೆ ಹೋಯ್ತಾ ಇರ್ತಾನೆ. ಆದ್ರೆ ನೀನು ಬ್ಯಾಂಕಿಗೆ ಹೋಯ್ತೀಯ, ಆದ್ರೆ ಅವನು ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಬರ್ತಾನೆ. ವಿಚಾರಗಳು ಇಬ್ರು ತಿಳ್ಕೊಳ್ಳವ ನಡಿ ಮತ್ತೆ. ಬಾಯಿಲಿ ಅಣ್ಣಯ್ಯ. ಚಕ್ರಣ್ಣ ಏನ್ ಮಾಡ್ತಾ ಇದ್ದೆ? ಏ ಸುಮ್ನೆ ಕೂತಿದ್ದಕ್ಕಂ ಪಾರಪ್ಪ ಗಳಬಿಸವ ಅನ್ಕಂಡೆ. ಈ ದಗೆ ಇನ್ನೂ ಕಡಿಮೆ ಆಗ್ಲಿಲ್ಲ. ಜೊತೆಗೆ ನೋಡು, ಇತ್ತೀಚೆಗೆ ಈ ಶಿವರಾತ್ರಿ ಕಳೆದ್ಮೇಲೂ ಈ ಪಟ್ಟಿ ಮತ್ತೆ ಬೆಳಗಿನ ಟೈಮ್ನಾಗೆ ಹಿಮ ಇಷ್ಟೊಂದು ಸುರಿತಾ ಕೂತೈತಲ್ಲ, ಯಾವ್ದ್ರ ಮುನ್ಸೂಚನೆ ಅಂತ ಇದು? ಅದೇ ಇವೆಲ್ಲ ಈ ಹವಾಮಾನ ಬದಲಾವಣೆ ಅವರು ಅಂತಾರಲ್ಲ, ಈ ನೋಡು ಏನಾದ್ರೂ ತಲೆ ಕೆಡಿಸ್ಕೊಳಕೋಬಾರ. ಈಗ ಕೆಡಿಸ್ಕೊಳ ಮಾಡ್ತಾ ಇತ್ತಲ್ಲ ವಾತಾವರಣ. ಯಾಕೆ ಅಂತ ಅಂತಂದ್ರೆ ಈ ಹವಾಮಾನ ಬದಲಾವಣೆ ಅಂತ ಒಂದ್ ಐತಲ್ಲ, ಮಳೆ ಬರ್ಲಿ ಹವಾಮಾನ ಬದಲಾವಣೆ ಅಂತ, ಬಿಸಿಲು ಬರ್ಲಿ ಹವಾಮಾನ ಬದಲಾವಣೆ ಅಂತ, ಗಾಳಿ ಬೀಸ್ಲಿ ಹವಾಮಾನ ಬದಲಾವಣೆ ಅಂತ, ಇನ್ ಹೇಳಂಗ್ ಮಂಜು ಸುರಿಲಿ ಹವಾಮಾನ ಬದಲಾವಣೆ ಅನ್ಕೊಂಡು ಅದೊಂದೇ ಸಮಾಧಾನ ನಮ್ಗೀಗ. ಯಾಕೆ ಅಂತ ಅಂತಂದ್ರೆ ಹಿಮ ನಿಲ್ಸಕ್ಕಾಯ್ತದ, ಮಳೆ ನಿಲ್ಸಕ್ಕಾಯ್ತದ, ಗಾಳಿ ನಿಲ್ಸಕ್ಕಾಯ್ತದ, ಯಾವ್ದು ಮಾಡಕ್ ಹಾಕಲ್ತಾನೆ. ಹೌದು, ಇನ್ನೇನ್ ಮಾಡೋದು, ಹವಾಮಾನ ಬದಲಾವಣೆ ಅಂತ ಅನ್ಕೊಳ್ಳೋದು ಸುಮ್ಮ ಕೂತ್ಕೊಳ್ಳೋದು. ಅದೇ ಹೇಳ್ತಾರಲ್ಲಂಗೆ, ಬಡವನ ಕೋಪ ದವಡೆಗೆ ಮೂಲ ಅಂತಂದಾಗೆ ನಾವೇ ಅನ್ಭವಿಸ್ಕೋಬೇಕೀಗ. ಹೌದು ಸಂಕ್ರಣ, ಅಣ್ಣೇನ್ ಮನೆ ಮುಂದೆ ಬಂದ್ರೆ ಎಷ್ಟ್ ಚಂದ ಗಾಳಿ ಬೀಸ್ತಾ ಇತ್ತು ನೋಡು ಮತ್ತೆ, ಅದಕ್ಕೆ ಮತ್ತೆ ಆಚೆ ಬಂದು ಕುತ್ಕೋಬಿಡ್ತಾನೆ ಅಣ್ಣಯ್ಯ, ತಣ್ಣ ಕುತ್ಕೋಬಿಡೋದು ಅಲ್ವಾ. ನೋಡು ಶಂಕರಣ, ಈಗ ಸುಮಾರು ಕಡೆ ಅಲ್ಲವ ಸಮಸ್ಯೆ ಶುರು ಆಯ್ತವೆ. ಈ ಬೇಸಿಗೆಲೂ ಸಮಸ್ಯೆ, ಮಳೆಗಾಲದಲ್ಲೂ ಸಮಸ್ಯೆ, ಚಳಿಗಾಲದಲ್ಲೂ ಸಮಸ್ಯೆ. ಚಳಿಗಾಲದಲ್ಲಿ ಒಂಚೂರು ಬೆಚ್ಚಗೆ ಆಯ್ತದ ಬಿಡು, ತೊಂದ್ರೆ ಇಲ್ಲ. ಈ ಸಮಸ್ಯೆಗೆ ಎಲ್ಲವ ಏನ್ ಕಾರಣ ಅಂತ ಅಂದ್ರೆ ಶಂಕರಣ, ನಾವೇ ಮಾಡ್ಕೊಂಡಿರೋದು ಅಂತ ಹೇಳ್ಬೋದು. ನೋಡು ಒಂದು ಸಿಂಪಲ್ ಆಗಿ ಹೇಳ್ತೀನಿ ಒಂದ. ಈಗ ಮನೆ ಕಟ್ಟಬೇಕು ಅಂತ ಅಂತ ಅಂದಾಗ ನಾವು ಬಹಳ ಮುಖ್ಯವಾಗಿ ಆಲೋಚನೆ ಮಾಡ್ಬೇಕಾಗಿರೋದೇನು ಅಂತ ಅಂತ ಅಂದ್ರೆ, ಗಾಳಿ ಬೆಳಕು ಚೆನ್ನಾಗಿ ಬರಂಗೆ ಮಾಡ್ಕೋಬೇಕು. ಗಾಳಿ ಬೆಳಕು ಬರಬೇಕು ಅಂತ ಏನ್ ಮಾಡ್ಬೇಕು ಗೊತ್ತಾ? ಮನೆ ಸುತ್ತಲೂ ಜಾಗ ಬಿಟ್ಕೋಬೇಕು. ಈಗ ಸರ್ಕಾರದವರೇ ಯಾ ಕಾನೂನು ಮಾಡೋರೆ, ಮನೆ ಕಟ್ಟುವಾಗ ಇಷ್ಟಿತ್ತು ಅಂತ ಅಂತ ಅಂದ್ರೆ ಮುಂದಕ್ಕೆ ಇಷ್ಟು ಬಿಡ್ಬೇಕು, ಹಿಂದಕ್ಕೆ ಇಷ್ಟು ಬಿಡ್ಬೇಕು, ಅಕ್ಕಪಕ್ಕ ಇಷ್ಟು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಬಿಡ್ತಾ ಇದೀವ, ಸೆಂಟಿಸ್ಕೊಂಡು ಕಟ್ತಾ ಇದೀವಿ. ಏನೇನೋ ಕಾರಣ ಹೇಳ್ಕೊಂಡು ಮಾಡ್ಕೊಂಡು ನಾವು ತೊಂದರೆ ಮಾಡ್ಕೊತಿದೀವಿ. ಈಗ ಮನೆ ಅಂತ ಅಂದ್ರೆ ಹೆಂಗೆ ಅಂದ್ರೆ ಶಂಕರಣ, ಈಗ ಇತ್ತೀಚೆಗೆ ಎಲ್ಲ ಒಂದು ಹೊಸ ಹೊಸ ಪ್ಲಾನ್ ಎಲ್ಲ ಬಂದವೆ, ಕೆಲವರು ಆ ತರದವ್ರು ಮಾಡ್ಕೊಂಡವ್ರೆ. ಈಗ ಮನೆ ಬೆಳಕು ಅಂತ ಅಂತ ಅಂತ ಅಂದ್ರೆ ಬೆಳಗ್ಗೆ ಹೊತ್ತು ಒಂದು ಲೈಟ್ನೇ ಹಾಕ್ಬಾರ್ದು ಮನೆ ಒಳಗೆ, ಒಂದು ಲೈಟ್ನೂ ಹಾಕ್ಬಾರ್ದು. ಆ ತರವ ನಾವು ಬಿಟ್ಕೋಬೇಕು ಬೆಳಕು ಬರಂಗೆ ಅಂತ ಹೇಳ್ಬಿಟ್ಟು ಒಂದು ಶಂಕರಣ. ಎರಡನೇದೇನು ಅಂತ ಅಂತ ಅಂತಂದ್ರೆ, ಈಗ ಬೆಳಗ್ಗೆ ಹೊತ್ತು ಅಲ್ಲಿ ರಾತ್ರಿ ಹೊತ್ತಾಗ್ಲಿ ಒಂದು ಫ್ಯಾನ್ ಹಾಕಬಾರ್ದು, ಅಂದ್ರೆ ಗಾಳಿ ಚೆನ್ನಾಗಿ ಬರಬೇಕು, ಗಾಳಿ ಚೆನ್ನಾಗಿ ಬರಬೇಕು. ಈಗ ಹಿಂದೆಲ್ಲವ ಮನೆ ಕಟ್ಟರು ಶಂಕರಣ, ನೀನು ನೋಡಿದ್ಯೋ ಏನೋ ಗೊತ್ತಿಲ್ಲ ನನಗೆ, ಇಲ್ಲ ಅಂತ ಹಳೆ ಮನೆಗಳು ಈಗಲೂ ಅವೆ, ನೋಡ್ಕೊಂಡ್ ಬರೋಣ ಅಂತ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಆಯ್ತಾ. ಮುಂದ್ಗಡೆ ಒಂದ್ ಆಗ್ಲಿತ್ತು ಅಂತ ಅಂದ್ರೆ ಶಂಕರಣ್ಣ ಕರೆಕ್ಟ್ ಆಗಿ ಅದೇ ನ್ಯಾಯಕ್ಕೆ ಹಿಂದ್ಗಡೆ ಲೋನ್ ಮಾಡೋರು. ಅದು ಬೇಕೋ ಬೇಡವ, ಹಿಂದ್ಗಡೆ ಹಿತ್ಲಿರ್ಲಿ ಇಲ್ದನೆ ಇರ್ಲಿ ಬಾಗ್ಲಂತೂ ಮಾಡೋರು. ಅದ್ರದ್ದು ಯಾಕೆ ಮಾಡ್ತಿದ್ರು ಅಂತ ಅಂತ ಅಂದ್ರೆ ಗಾಳಿ ಚೆನ್ನಾಗಿ ಸರಾಗವಾಗಿ ಬೀಸ್ಲಿ ಅಂತ ಹೇಳಿ. ಈಗ ಮುಂದ್ಗಡೆ ಬಾಗ್ಲಲ್ಲಿ ನುಗ್ತದಲ್ಲ ಗಾಳಿ, ಅದು ಹಿಂದ್ಗಡೆಗೆ ಹೋಗಕ್ ಅವಕಾಶ ಇದ್ರೆ ಮಾತ್ರ ನುಗ್ತದೆ, ಇಲ್ಲಾಂದ್ರೆ ನುಗ್ಗಕ್ಕಿಲ್ಲ, ಅವಾಗ ಗಾಳಿ ಬೀಸ್ತದೆ. ಈಗ ಸುಮ್ನೆ ಈಗ ಯಾವ್ದಾರು ಅದೇ ತರ ಮಾಡ್ರ ಅಂತ ಮನೆಗಳನ್ನ ನೋಡ್ಕೊಂಡಿ, ಚೆನ್ನಾಗಿ ಗಾಳಿ ಬೀಸೋ ಹೊತ್ತಿನಲ್ಲಿ ಮುಂದ್ಗಡೆ ಬಾಗಿಲು ತೆಗಿ, ಹಿಂದ್ಗಡೆ ಬಾಗಿಲು ತೆಗಿ, ಮುಂದ್ಗಡೆ ಬಾಗಿಲು ಹಿಂಗಡೆ ಬಾಗಿಲು ಎರಡನ್ನೂ ತೆಗೆದ್ಬಿಟ್ಟು ಹಿಂಗಡೆ ಬಾಗಿಲಲ್ಲಿ ಹೋಗಿ ನಿಂತ್ಕ, ಹೆಂಗ ತಣ್ಣಗ್ ಬೀಸ್ತದ ಅಂದ್ರೆ ಪಿಕ್ಚರ್ ಅಲ್ಲೆಲ್ಲ ಹೀರೋಗಳು ಹೀರೋಯಿನ್ ಗಳೆಲ್ಲ ಕೂದ್ಲೆಲ್ಲ ಹಿಂಗ ಆತರ ಅಷ್ಟು ಸಲೀಸ್ ಆಗಿ ಬರ್ತಿರ್ತದೆ ಗಾಳಿ, ಅಷ್ಟು ಸಲೀಸ್ ಆಗಿ ಗಾಳಿ ಬಿತ್ತಿರ್ತದೆ. ಹಿಂದೆಲ್ಲ ನೋಡು ತುಂಬಾ ಹೀಟ್ ಆಗಿ ಕಟ್ಟರು ಅಂತ ಅಂದ್ರೆ ಈಗ ಮಣ್ಣಿನ ಮನೆ ಮಾಡಿದ್ರು ಮೇಲ್ಚಾವಣಿಯ ಸ್ವಲ್ಪ ಎತ್ತರ ಕಟ್ಟರು, ಎತ್ತರ ಕಟ್ಟಾಗ ಏನಾಗ್ತದೆ ಅಂತ ಅಂದ್ರೆ ಬಿಸಿ ಗಾಳಿ ಇರ್ತದಲ್ಲ ಅದೆಲ್ಲ ನಾಕೋಗ್ಬಿಟ್ಟು ಕೆಳಗಡೆಯ ತಣ್ಣಗಿರ್ತದೆ ಆಯ್ತಾ, ಮೇಲ್ಗಡೆ ಅದು ಬಿಸಿ ಆಯ್ತದೆ. ಈಗೆಲ್ಲ 8 ಅಡಿ 9 ಅಡಿ 10 ಅಡಿ ಅಂತ ಅಂತ ಅಂದಾಗ ಅದಿನ್ ಎಲ್ಲಿ ಹೋಗ್ಬೇಕು, ಒಳಗೆ ಬರ್ತದೆ, ಒಳಗಡೆ ಬರ್ತದೆ, ನಮ್ಗೆ ದಗೆ ಆದಂಗೆ ಆಯ್ತದೆ. ಇನ್ನಾಗ್ಲೇ ಅದನ್ನ ಹೇಳ್ದಂಗೆ ಹಿಂದಡಿಕೂ ಜಾಗ ಬಿಡಕ್ಕಲ್ಲ ಮುನ್ನಡಿಕೂ ಜಾಗ ಬಿಡಕ್ಕಲ್ಲ, ನಾನು 30-40 ಅಂತ ಅಂತ ಅಂದ್ರೆ ಗೆರೆ ಹೊಡೆದಂಗೆ ಗೆರೆ ಹೊಡೆದಂಗೆ ಅಲ್ಲಿಗೆ ಅಲ್ಲಿಗೆ ಕಟ್ಕೊಂಡ್ರಿಂದ ಏನಾಯ್ತದೆ. ಅಣ್ಣಯ್ಯ ಈ ಪೇಟೆಗೆ ಬೆಂಕಿ ಪಡ್ನತ್ತರ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಒಂದವ್ರದ್ದು ಸೈಕಲ್ ನಿಲ್ಸ್ಕೊಳಕ್ಕೂ ಜಾಗ ಬಿಟ್ಕೊಂಡಿರ್ಕಲ್ಲ, ಅವ್ರೇ ರೋಡ್ ಅಲ್ಲಿ ನಿಲ್ಸಿರ್ತಾರೆ, ಅದನ್ನ ತಕ್ಕಬೇಕು ಆರ್ ಅನ್ ಮಾಡಿ. ಆಮೇಲೆ ಇನ್ನೊಂದು ಏನ್ ಗೊತ್ತ ಮೀನಕ್ಕ, ಹೇಳ್ದಂಗೆ ಹಳೆ ಮನೆಗಳು ಅಂತಂದ್ರೆ ಮೊದ್ಲೆಲ್ಲ ಹುಲ್ಲಿನ ಮನೆಗಳು ಇರ್ತಿದ್ದು, ಅದಾದ್ಮೇಲೆ ಹಂಚಿನ ಮನೆಗಳು ಬಂದವು. ಹಂಚಲು ಈ ನಾಡಂಚು ಆಮೇಲೆ ಇತ್ತೀಚೆಗೆ ಫ್ಯಾಕ್ಟ್ರಿ ಹಂಚು ಎಲ್ಲ ಬಂದ್ವಲ್ಲ, ಫ್ಯಾಕ್ಟ್ರಿ ಹಂಚೆಲ್ಲ ಬಂದ್ಮೇಲೆ ಒಂದು ವಿಶೇಷ ಏನು ಅಂತಂದ್ರೆ ಹಣೆ ಹೇಳ್ದಂಗೆ ಬೆಳಕು, ಅಲ್ಲಿಗೆ ಗಳಾಸ ಹಾಕ್ಬಿಡೋರು ಗಳಾಸ. ಎಂತ ಬೆಳಕು, ಅಡಿಗೆ ಮನೆಗೊಂದು ಜಾಗದಲ್ಲೊಂದು ಬೆಳಕು ಬರಕ್ಕೆ, ಬಚ್ಚಿ ಮನೆಗೊಂದು ನಡ್ಮನೆಗೊಂದು ಎಲ್ಲ ಕಡೆಗೂ ಒಂದೊಂದು ಎರಡು ಗಳಾಸ ಹಾಕಿದ್ರೆ ಆ ಗಳಾಸಲ್ಲಿ ಎಂತ ಬೆಳಕು ಕಾಣದು ಅಂತಂದ್ರೆ ನಮ್ಗಂತ ಹುಣ್ಣೆ ಟೈಮಲ್ಲಂತೂ ಹಾವು ಬೆಳಕು ಚೆನ್ನಾಗಿ ಕಾಣದು. ಮತ್ತೆ ಹಂಚಿನ ಮನೆಯಲ್ಲ ಗಾಳಿ ಬಹಳ ವೇನಾಗ್ ಬರೋದು, ಅಕ್ಕಪಕ್ಕ ಕಿಟಕಿಗಳು ಕಡಿಮೆ ಇದ್ರು ಗಾಳಿ ಬಹಳ ಚೆನ್ನಾಗಿ ಆಡೋದು. ಮತ್ತೆ ಮನವಿ ಹೆಚ್ಚಿಗೆ ಬಾಳ್ಕೆ ಬರೋ ಒಣೆಯಾಗ ಈ ಹಾಕಿರ್ತಕ್ಕಂತ ಮರಗಳು ಏನು ಕುಂಬೇನು ಬತ್ತಿತ್ತಿಲ್ಲ ಏನಿಲ್ಲ, ಬಹಳ ಚೆನ್ನಾಗಿ ಬಾಳ್ಕೆ ಬರೋದು. ಈಗ ಏನಾಗ್ಬಿಡ್ತು ಅಂತಂದ್ರೆ ಈಗ ಪ್ಯಾಸನ್ ಆಗಿ ಆರ್ ಸಿ ಸಿ ಅನ್ನೋದು ಬಂದು ಈಗ ಒಂದ ಹಣೆ ಹೇಳ್ದಂಗೆ ಅಕ್ಕಪಕ್ಕ ಜಾಸ್ತಿ ಜಾಗ ಇದ್ರೆ ಮಾತ್ರ ನನ್ನ ಮನೆ ಒಳಗೆ ಬೆಳಕು ಗಾಳಿ ಬತ್ತದೆ, ಇಲ್ಲ ನಿಲ್ವೇ ಇಲ್ಲ. ಗಾಳಿ ಬರಕ್ಕಾದ್ರೂ ಜಾಗ ಬೇಕಲ್ವಾ, ಜಾಗನೇ ಬಿಡ್ಲಿಲ್ಲ ಅಂತ ಸರ್ಕಾರದವ್ರಿಗೆ ಹೊಟ್ಟೆ ಊರಲ್ಲ 30-40 ಪುಟ ಕಟ್ಕತವನೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ನೀವು ಬಿಡು ಅಂತ ಹೇಳಿ ಹೇಳಕ್ಕಲ್ಲ ಶಂಕರಣ್ಣ. ನಮ್ಮ ಆರೋಗ್ಯ ಚೆನ್ನಾಗಿ ಅನುಕೂಲಕ್ಕೋಸ್ಕರ ಚೆನ್ನಾಗಿರ್ಲಿ, ಗಾಳಿ ಬೆಳಕು ಬರ್ಲಿ, ಗಾಳಿ ಬೆಳಕು ಆಡ್ಲಿ, ಗಾಳಿ ಬೆಳಕು ಇದ್ರ ತಾನೇ ಆರೋಗ್ಯ. ಗಾಳಿ ಬೆಳಕು ಐತಲ್ಲ ಶಂಕರಣ್ಣ, ಇದು ಬಾರಿ ಮುಖ್ಯ. ಹೌದು, ಮನುಷ್ಯಂಗುವೆ ಮರಕುವೆ ಎಲ್ಲಿ ನೋಡು ಎಲ್ಲಿ ಗಾಳಿ ಆಡ್ತಾವೋ ಆ ತೋಟಗಳು ನೋಡು ಬಾರಿ ಚೆನ್ನಾಗಿರ್ತಾವ. ನೀನ್ ಒತ್ತೊತ್ತು ಹಾಕೊಂಡು ಗಾಳಿ ಆಡ್ದಂಗೆ ಬಿಡ್ಲಿಲ್ಲ ಅಂತ ಅಂತ ಅಂದ್ರೆ ಬೆಳಕು ಬೆಳಕು ಬಿಡ್ಲಿಲ್ಲ ಅಂತ ಅಂತ ಅಂತ ಅಂದ್ರೆ ಅವು ಹೊರೆಯದೇ ಇಲ್ಲ ತೋಟಗಳು. ಅಂದ್ರೆ ಗಿಡ ಮರಗಳಿಗೆ ಇವತ್ತು ಗಾಳಿ ಬೆಳಕು ಚೆನ್ನಾಗಿ ಬೇಕು ಅಂತ ಅಂದಾಗ ಮನುಷ್ಯ ಬೇಡವಾ, ನಮಗ್ ಬೇಡವಾ, ನಮಗೂ ಬೇಕೇ ಬೇಕು. ಅದಕ್ಕೋಸ್ಕರವ ನೋಡಿ ಹೆಚ್ಚು ಕಮ್ಮಿ 5% 12% ಏನೋ ಹೇಳ್ತಾರ ಅವರು ಅಂತ ಮುಂದ್ಗಡೆ ಒಂದ್ 5 ಅಡಿ ಬಿಟ್ಕೋಬೇಕಂತೆ, ಮುಂದ್ಗಡೆ 5 ಅಡಿ ಬಿಟ್ಕೋಬೇಕು, ಸುತ್ತ 1.5 ಅಡಿ ಬಿಟ್ಕೋಬೇಕು. ಇದು ನಾನ್ ಬಿಡಕ್ಕಲ್ಲ ಮೀನಕ್ಕ ಬಿಡ್ಲಿ ಅಂತ ಹೇಳ್ಬಿಟ್ಟು ಹಂಗಲ್ಲ, ಇದು ಎಲ್ಲರೂ ಒಳ್ಳೆ ಮಾಡ್ತಾರ. ಅದಕ್ಕೋಸ್ಕರ ಸುತ್ತ 1.5 ಅಡಿ ಬಿಟ್ಕೊಂಡು ಮುಂದ್ಗಡೆ ಒಂದ್ 5 ಅಡಿ ಬಿಟ್ಕೋಬಿಟ್ರೆ ಶಂಕರಣ್ಣ ಒಳ್ಳೆ ಗಾಳಿನೂ ಬರ್ತದೆ ಬೆಳಕು ಬರ್ತದೆ ಆರೋಗ್ಯನು ಚೆನ್ನಾಗಿರ್ತದೆ, ಹಿಂಸೆ ಪಡೋದು ಇದಾಗ್ತದೆ. ಅದ್ರ ಜೊತೆಗೆ ನೋಡು ಈಗ ಈ ಸಿಟಿನಾಗೆ ಪ್ಯಾಟರ್ನ್ ಆಗಿ ಎಲ್ಲವೂ ಮನೆ ಒಳಗೆ ಅಣ್ಣಯ್ಯ, ಎಲ್ಲವೂ ಮನೆ ಒಳಗೆ ಮೊದ್ಲಾಗಿದ್ದಿದ್ರೆ ಈಗ ಹಿಂದೋರ್ಲ ಏನ್ ಮಾಡೋರು, ಈಗ ನಾವೇನಾದ್ರು ಪಾಯ್ಕರ ಹೋಗ್ಬೇಕು ಅಂದ್ರೆ ದೂರದಲ್ಲಿ ಕಟ್ಕೊಳ್ಳೋರು ಆಯ್ತಾ, ಈಗ ನೀರಿಂದು ಸ್ವಲ್ಪ ದೂರದಲ್ಲಿ ಇರೋದು. ಸಂಕ್ರೇಣ ನಾನೇ ಇಟ್ಲಿಗೆ ಹೋಗಿ ಮುಂಚೆ ಬಟ್ಟೆ ಒಕ್ಕೊಂಡು ಏನ್ ಚಂದು ಕರಡ್ಕೊಂಡು ಒಕ್ಕೊಂಡು ವೈನ್ ಆಗಿ ಬರ್ತಾ ಇದ್ನ, ಜಾಲಾಡ ಕಷ್ಟೂರಗ್ಲ ಜಾಗ ಈಗ ಕಿಶ್ಕಿಂದೆ ಏನು ಮಾಡಕ್ಕಾಗಲ್ಲ. ಮಿಸೇನ್ ಬೇರೆ ತಂದಿರ್ತಾರ ಅದು ತುರುಕ್ತಾರ ಬಟ್ಟೆನ, ಅದು ನೆಟ್ ಒಗೆಯಕ್ಕಲ್ಲ, ಆ ಕುಸಿನೇ ಇಲ್ಲ ಬಿಡು, ಆ ಬಟ್ಟೆ ಒಗೆಯಕ್ಕೂ ಖುಷಿ ಆಗದು ಮುಂಚೆ. ನೋಡು ನಾನು ಅದನ್ನೇ ವಿಚಾರ ಹೇಳಕ್ ಬಂದೆ, ಎಲ್ಲನೂ ಮನೆ ಒಳಗೆ ಅಂತ ಯಾಕಂದೆ ಅಂತಂದ್ರೆ ನೋಡಿ ಈಗ ಒಂದು ಮನೆ ಕಟ್ಬೇಕು ಅಂತಂದ್ರೆ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಒಂದು ಬೋರ್ವೆಲ್ ತೆಗಿಸ್ತಾರ, ಆ ಬೋರ್ವೆಲ್ ಇರ್ತದೆ ಬಾಗಿಲಿಗೆ ಮುಂಗಡಿಕೆ ಇರ್ತದೆ ಸಂಪು ಅಂತ ಬಡ್ಡೆಗೆ ಮಾಡ್ಕೊಂಡ್ರೆ ಅದ್ರ ಪಕ್ಕಕ್ಕೆ ಮಿಷಿನ್ ಇಟ್ಕೊಂಡ್ ಇರ್ತಾರೆ ನೀರೊಳಗೆ. ಇನ್ನೆಲ್ಲನೂ ಮನೆ ಒಳಗಡೆ ಆದಾಗ ಇನ್ನೆಲ್ಲಪ್ಪ ನಮ್ಗೆ ಒಂದು ಹಿಂದಿನ ವಾತಾವರಣ ಸಿಗಕ್ ಸಾಧ್ಯ. ಈಗ ನಾನು ನೀರು ಅಂತ ಯಾಕಂದೆ ಅಂತಂದ್ರೆ ಅಣ್ಣಯ್ಯ, ಇತ್ತೀಚೆಗೆ ನೋಡು ಬೇಸಿಗೆ ಬೇರೆ ಶುರುವಾಯ್ತು, ಕೆಲವರು ನೀರಿರೋರು ಹಂಗಿಂಗ್ ಮಾಡ್ಕೊಂಡು ತರಕಾರಿ ಗಿರ್ಕಾರಿ ಬೆಳ್ಕೋತಾರೆ, ಜೋಳ ಪಳ ಹಾಕತಾರೆ. ಇಲ್ಲಿದವ್ರು ಸ್ವಲ್ಪ ಹಿಂಗೆ ಮಳೆ ಪಳೆ ಬಂದಾಗ ಉತ್ಕೊಂಡ್ ಗಿತ್ಕೊಂಡು ನೆಕ್ಸ್ಟ್ ಮುಂಗಾರಿಗೆ ರೆಡಿ ಮಾಡ್ಕೋತಾರೆ. ಈಗ ನೀರು ಎಷ್ಟು ಶುದ್ಧವಾಗೈತೆ, ಎಷ್ಟಡಿ ಆಳಕ್ಕೆ ನಾವು ಕೊರ್ಸಿದ್ರೆ ನಮಗೆ ಒಳ್ಳೆ ನೀರು ಸಿಗ್ತದೆ, ಈ ತರದೆಲ್ಲ ಒಂದು ವಿಚಾರವ ಇತ್ತೀಚೆಗೆ ಎಲ್ಲೋ ಹೇಳಿದ್ ನೆನಪು. ನೀನೇನೋ ಅವತ್ತು ಪೇಟೆ ಶುದ್ಧವಾದ ನೀರು ಯಾವ್ದು ಅನ್ನೋದಕ್ಕೆ ಮಳೆ ನೀರು ಅಂತ ಅಂತ ಅನ್ಕೊಂಡು ಇವತ್ತು ಕೊಳವೆ ಬಾವಿ ಎಲ್ಲ ಕಡೆ ಹಾಕ್ಬೋದು. ಕೊಳವೆ ಬಾವಿ ಮಾಡಿಸ್ಕೊಂಡು ಅಲ್ಲಿ ನೀರು ತಗೊಂಡ್ಬಂದ್ರೆ ಆ ನೀರು ಶುದ್ಧವಾದ ನೀರು ಅಲ್ವೇ ಅಲ್ಲ, ಅಲ್ವೇ ಅಲ್ಲ ಅಂತ ಅಂತಂದ್ರೆ ಏನೇನೋ ಕರಗಿರ್ತದೆ ಅಂತ ಅದ್ರಲ್ಲಿ. ಈಗ ಕಳೆನಾಶಕ ಹೊಡಿತೀವಿ, ಕೀಟನಾಶಕ ಹೊಡಿತೀವಿ, ರೋಗನಾಶಕ ಹೊಡಿತೀವಿ, ರಸಗೊಬ್ಬರ ಹಾಕ್ತಿವಿ, ಇವೆಲ್ಲ ಕರಗ್ಬಿಟ್ಟು ಎಲ್ಲಿ ಹೋಗ್ಬೇಕು, ಹೋಗ್ಬೇಕು, ಅದೇ ಆ ನೀರು ಒಳಗಡೆ ಬೆರಲೇಬೇಕು ಆಯ್ತಾ, ಬರ್ತೇ ಇರ್ತದೆ ಅದು. ಆದ್ರೆ ಮಳೆ ನೀರು ಶುದ್ಧವಾಗಿರ್ತದೆ. ಅದಕ್ಕೆ ನೋಡು ವರ್ಷ ವರ್ಷ ಈ ವಿಶ್ವ ಜಲ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ವಿಶ್ವ ಜಲ ದಿನ ಅಂತ ಹೇಳ್ಬಿಟ್ಟು ನೀರಿನ ದಿವಸ ಅಂತ ಹೇಳ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ಮಾಡೋದು. ಮಾರ್ಚ್ ತಿಂಗಳಲ್ಲಿ ಮಾಡೋದು ನೀರಿನ ವಿಷಯ ಎತ್ತಲ್ಲಿ ನೀನು ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ನೀರು ನೋಡು ಇಷ್ಟೆಲ್ಲ ಇದ್ರು ಶಂಕರಣ್ಣ ಅದು ನಮ್ಗೆ ಕಡಿಮೆನೆಯ ಅಂತ ನಮ್ಮ ಬಳಕೆಗೆ ಯೋಗ್ಯವಾದಂತ ನೀರು ಕಡಿಮೆನೆಯ. ಭೂಮಿ ತುಂಬ 70% ನೀರೇ ಇದ್ರೆ ನಮಗೆ ಸಿಗ್ತಾ ಇಲ್ಲ ಒಳ್ಳೆ ನೀರು ಅನ್ನೋದು, ನಮ್ಮ ಬಳಕೆಗೆ ಯೋಗ್ಯವಾದಂತದ್ದು ಸಿಗ್ತಾ ಇಲ್ಲ. ಅದಕ್ಕೋಸ್ಕರವ ಈ ನೀರನ್ನ ಉಳಿಸ್ಬೇಕು, ನೀರನ್ನ ಬಳಸ್ಬೇಕು, ನೀರು ಚೆನ್ನಾಗಿರ್ಬೇಕು. ಯಾಕೆಂದ್ರೆ ನೀರ್ ಇದ್ರೆ ತಾನೆ ನಾವು ಇಲ್ಲ ಅಂತ ಅಂದ್ರಲ್ಲ ನೋಡು, ನೀರು ಮತ್ತೆ ಮಣ್ಣೈತಲ್ಲ ಇದು ಒಳ್ಳೆ ಸಂಪನ್ಮೂಲ ಶಂಕರಣ. ಇದ್ರೆ ಯಾವ್ದೇ ಒಂದು ದೇಶ ಮುಂದುವರಿಯಕ್ಕೆ ಸಾಧ್ಯ ಆಗೋದು, ಇಲ್ಲ ಅಂತ ಅಂದ್ರೆ ಆಗೋದಿಲ್ಲ. ಈಗ ನಮ್ ದೇಶದ್ದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 1950 ಈ ದೇಶದಲ್ಲಿ ಏನ್ ಜನಿದ್ರು, ನಮ್ ದೇಶದಲ್ಲಿ ಇರೋ ಅಂತ ಎಲ್ಲಾ ಭೂಮಿನೂ ಎಲ್ಲಾರ್ಗು ಸಮಾನವಾಗಿ ಹಂಚ್ಬಿಟ್ರೆ ಒಬ್ಬೊಬ್ಬರಿಗೆ 2 ಎಕರೆ ಬರೋದಂತೆ. 75 ವರ್ಷದ ಹಿಂದಿನ ಮಾತು ಒಬ್ಬೊಬ್ಬರಿಗೆ 2 ಎಕರೆ ಬರೋದು. ಈಗ ಎಷ್ಟು ಭೂಮಿ ಆಯ್ತು, ಭೂಮಿ ಅಂತೂ ಜಾಸ್ತಿ ಮಾಡಕ್ಕಾಗಲ್ವಾ, ಜನ ಮಾತ್ರ ಜಾಸ್ತಿ ಆಯ್ತು ಅವ್ರೆ. ಈಗ ಜಾಸ್ತಿ ಆಗಿರೋ ಜನಕ್ಕೆ ಕರೆಕ್ಟ್ ಆಗಿ ಎಲ್ಲಾರ್ಗು ನಾನು ಹಂಚ್ತೀನಿ ಅಂತ ಅನ್ಕೊಂಡು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅಲ್ಲಲ್ಲದ ಕೊಟ್ರೆ ಶಂಕರಣ್ಣ 14 ಗುಂಟೆ ಬರ್ತದಂತೆ. 14 ಗುಂಟೆ 2 ಎಕರೆ ಇಲ್ಲ ಆಯ್ತು, 14 ಗುಂಟೆ ಅಂದ್ರೆ ಕಡಿಮೆ ಆಗಿದ್ದು ಭೂಮಿ ಅಲ್ಲ, ಹೆಚ್ಚಾಗಿದ್ದು ಜನಸಂಖ್ಯೆ ಕಡಿಮೆ ಆಯ್ತು. ಈ ತರದ ಪರಿಸ್ಥಿತಿ ಅಂತ ಅಂದ್ರೆ ಸಂಪನ್ಮೂಲಗಳು ಹೆಂಗೆ ಕಡಿಮೆ ಆಯ್ತಾವೆ, ನಮ್ಮ ಬಳಕೆಗೆ ಯೋಗ್ಯವಾದಂತ ಸಂಪನ್ಮೂಲಗಳು ಹೆಂಗ್ ಕಡಿಮೆ ಆಯ್ತಾವೆ ಅನ್ನೋದಕ್ಕೆ ಇದು ಒಂದು ಭೂಮಿ ಉದಾಹರಣೆ ಕೊಟ್ಟೆ ನಿಮಗೆ ಮಣ್ಣಿಂದ ಆಯ್ತಾ. ನೀರಿಂದುವೆ ಹಂಗೆ. ಈಗ ವಿಶ್ವಸಂಸ್ಥೆ ಏನ್ ಹೇಳುತ್ತೆ ಅಂತ ಅಂತಂದ್ರೆ ಒಬ್ಬ ಮನುಷ್ಯ ಆರೋಗ್ಯವಂತ ಮನುಷ್ಯನಿಗೆ ಒಂದ್ ದಿವಸಕ್ಕೆ 40 ಲೀಟರ್ ಅಷ್ಟು ಶುದ್ಧವಾದ ನೀರ್ ಬೇಕಂತೆ. 40 ಲೀಟರ್ ಶುದ್ಧವಾದ ನೀರು ಅಂತ ಅಂದ್ರೆ ಎಲ್ಲ ಸೇರಿ ಬಟ್ಟೆ ತೊಳೆಯೋದು, ಸ್ನಾನ ಮಾಡೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಕುಡಿಯೋದು, ಸ್ನಾನ ಮಾಡೋದು, ಇವೆಲ್ಲ ಸೇರಿ 40 ಲೀಟರ್ ಶುದ್ಧವಾದಂತ ನೀರು ಬೇಕು. ಅಗತ್ಯ ಇದೆ. ಆದ್ರೆ ನೋಡು ನಮ್ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದು ಮತ್ತೆ ನಾವಿವತ್ತು ನೀರಿನ ಮೂಲಗಳನ್ನೆಲ್ಲ ಹಾಳು ಮಾಡ್ತಾ ಇರೋದು, ಈ ಕಾರಣಕ್ಕೆ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ ಸಿಗ್ತಾ ಇರೋಂಥದ್ದು ಬರೀ 20 ಲೀಟರ್ ಒಂದಿನಕ್ಕೆ. ಈಗ ಅವರು ಮಾಡೋದು 40 ಅಂತವ, ಅದ್ರಲ್ಲಿ ಅರ್ಧಕ್ಕರ್ಧಕ್ಕೆ ಬಂದಿದ್ವಿ ನಾವೀಗ ಆಯ್ತಾ. ನೋಡು ಅದೇ ಅಮೆರಿಕ ನೋಡಿದ್ರೆ ಅಲ್ಲಿರೋ ಅಂತ ಪ್ರಜೆಗಳವರಲ್ಲ ಅವ್ರಿಗೆ ಒಂದು ದಿವಸಕ್ಕೆ ಎಷ್ಟು ಶುದ್ಧವಾದ ನೀರು ಸಿಗ್ತೈತೆ ಅಂತ ಅಂತ ಅಂದ್ರೆ ಎಷ್ಟು ಸಿಗ್ಬೋದು ಹೇಳಿ ನೋಡೋ ಶಂಕರಣ್ಣ. ಅಲ್ಲ ಅಲ್ಲಿ ಅವರೆಲ್ಲ ನೀರಿನ ಬಳಕೆ ಕಡಿಮೆ ಅಂತ ಹೇಳ್ತಾರೆ, ಅವ್ರು ಕಡಿಮೆ ಆರು ಮಾಡ್ಕೊಳ್ಳಿ, ಜಾಸ್ತಿ ಆರು ಮಾಡ್ಕೊಳ್ಳಿ, ಇನ್ನು ನಿನಗೆ ಇಷ್ಟು ಕೊಟ್ಟಿದೀವಿ, ನೀನ್ ಮಾಡಕಾರ ಮಾಡು ಬುಡಕಾರ ಬಿಡು, ಒಬ್ಬರಿಗೆ ಎಷ್ಟು ಸಿಗ್ಬೋದು ನೀರು? 30 ಲೀಟರ್ 30 ಲೀಟರ್ ನೀನ್ ಹೇಳು 50 ಲೀಟರ್ 50 ಲೀಟರ್ 40 ಜಾಸ್ತಿ ಒಂದ್ ಹತ್ತಿ ಹೇಳ್ಬಿಟ್ಲು, ಒಂದ್ಕೈ ಮುಂದಿರ್ಲಿ ಅಂತ ಹೇಳ್ಬಿಟ್ಟು ಹತ್ರ ಬಂದ್ರೆ ನಾನೇ ಗೆದ್ಬಿಡ್ತೀನಿ ಅಂತ ಅನ್ಕೊಂಡು ಸಭಾ ಸೇರಿಸ್ಕೊಳ್ಳಕ್ಕೆ. ನೋಡು ನಮಗ್ ಸಿಗ್ತಾ ಇರೋದು 20 ಲೀಟರ್ ಈ ವಿಶ್ವಸಂಸ್ಥೆ ನಿಗದಿ ಮಾಡಿರೋ ಅಂತದ್ದು 40 ಲೀಟರ್ ಅಮೆರಿಕದ ಪ್ರತಿಯೊಬ್ಬ ಪ್ರಜೆಗೆ ಸಿಗ್ತಾ ಇರೋ ಅಂತ ಶುದ್ಧವಾದ ನೀರು ಒಂದು ದಿವಸಕ್ಕೆ ಶಂಕರಣ 620 ಲೀಟರ್ ನೀರು ಸಿಗ್ತೈತೆ. 620 ಲೀಟರ್ ಶುದ್ಧವಾದ ನೀರು ಸಿಗ್ತಾ ಐತೆ ಅಂತ ಅಂದ್ರೆ ಪ್ರಕೃತಿನ ನದಿಗಳನ್ನ ಭೂಮಿನ ಎಷ್ಟು ಚೆನ್ನಾಗಿ ಅವರು ಉಳಿಸ್ಕೊಂಡವ್ರೆ ಬೆಳೆಸ್ಕೊಂಡವ್ರೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಸಣ್ಣದೇನಳೆಯ ಅಲ್ಲಿಗೆ ನಮ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಆಯ್ತು ಅವ್ರಿಗೆ, ಎಷ್ಟು ಪಟ್ಟು ಜಾಸ್ತಿ ಆಯ್ತು ಅಣ್ಣಯ್ಯ. ನೀನ್ ಹೇಳಿದ ಹೆಂಗಾಯ್ತು ಅಂದ್ರೆ 75 ಇಸ್ವಿಲಿ 2 ಎಕರೆ ಅಂದಲ್ಲ ಅಲ್ಲಿಗೆ ಆಗೋಯ್ತಿದ್ದು ಅಲ್ವಾ, ಈ ಬರೀ 14 ಕುಂಟೆ 14 ಕುಂಟೆ ಬಂದಿದೀವಿ. ನೀರು ನೋಡು ಅವ್ರಿಗೆ ಅಷ್ಟು ಸಿಗ್ತೈತೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ಅನ್ಶಂಕರಣ, ನಮ್ಮಲ್ಲಿ ಏನು ನೀರಿನ ಕೊರತೆ ಏನಿಲ್ಲ, ನೀರಿನ ಕೊರತೆ ಇಲ್ಲ, ಇರ ನೀರ ಹಾಳು ಮಾಡ್ತಾ ಇದೀವಿ. ಇರ ನೀರನ್ನ ಬೇಕಾಬಿಟ್ಟು ಬಳಸೋದು, ಬಳಸೋದು ಅಗತ್ಯ ಇಲ್ದಿದ್ರು ನೀರನ್ನ ಆನ್ ಮಾಡ್ಕೊಂಡು ಬಿಟ್ಟಿರೋದು. ಅದು ಒಂದು. ಎರಡನೇದೇನು ಅಂತ ಅಂದ್ರೆ ಎಲ್ಲಿ ಶುದ್ಧವಾದ ನೀರೈತೋ ಅಲ್ಲಿ ತಗೊಂಡೋಗ್ಬಿಟ್ಟು ಕಲ್ಲಾಕೋದು, ಕಲುಷಿತ ಕಲುಷಿತ ಮಾಡ್ಬಿಡೋದು, ಏನೋ ಒಂದು ಹಾಕೋದು, ಬಂದ್ರೆ ಅಡುಗೆ ಮಾಡಿದ್ರೆ ಉಳಿತಾ ಇನ್ನೇನೋ ಒಂದಷ್ಟು ವೇಸ್ಟ್ ಅವು ಇರ್ತವ ಚೆನ್ನಾಗಿರೋದು ಕೆಡಿಸ್ತಾರೆ. ಯಾವ್ದು ಗಂಗೆ ಬಿಡ್ತೀವಿ ಗಂಗೆಗೆ ಬಿಡ್ತೀವಿ ಅಂತ ಅನ್ಕೊಂಡು ಕೊಟ್ಟು ಕೆಟ್ಟೋಗಿರಂತ ಅಲ್ಲಿ ಬಿಡೋದು, ಅಲ್ಲಿ ನಾವು ಆ ನೀರನ್ನ ಹಾಳು ಮಾಡ್ತೇವೆ. ಅವತ್ ಮಾತಾಡುವಾಗ ನಾನು ಹೇಳಿದೆ ನಿಮ್ಗೆ, ಈ ಏನು ತ್ಯಾಜ್ಯ ಅನ್ನೋದು ಉತ್ಪಾದನೆ ಆಯ್ತದ ನಗರ ಪ್ರದೇಶಗಳಲ್ಲಿ, ಅದು ತಗೊಂಡೋಗಿ ನದಿಗೆ ಬಿಡ್ತವ್ರೆ ಅಂತ ಅಂತ ಅಂತ ಅಂದ್ರೆ ಶಂಕರಣ್ಣ, ಇವತ್ತು ನಾವು ಎಷ್ಟು ಮಟ್ಟಿಗೆ ಈ ಒಂದು ಜಲಮೂಲಗಳನ್ನ ಹಾಳು ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಆಮೇಲೆ ಇನ್ನೂ ಒಂದು ನೋಡು, ಜಲ ದಿವಸ ಅಂತ ಹೇಳಿದ್ನಲ್ಲ ನಾನು, ಅದು ಅವರು ಪ್ರತಿ ವರ್ಷ ಒಂದೊಂದು ಇದು ಕೊಡ್ತಾರೆ, ಘೋಷವಾಕ್ಯ ಕೊಡ್ತಾರೆ. ಈ ಸರಿ ಘೋಷವಾಕ್ಯ ಏನು ಅಂತ ಅಂದ್ರೆ ಹಿಮ ನದಿ ಸಂರಕ್ಷಣೆ ಅಂತ ಹೇಳ್ಬಿಟ್ಟು. ಹಿಮ ನದಿ ಅಂದ್ರೆ ಹಿಮ ಹೆಚ್ಚಾದಾಗ ಅಲ್ಲಿ ಹರಿತಾ ಇರ್ತದಲ್ಲ ನದಿಗಳು, ಅವನ್ ಸಂರಕ್ಷಣೆ ಮಾಡ್ಬೇಕು ಅಂತಾನ? ಅಲ್ಲ ಅಲ್ಲ, ಹಿಮ ಹೆಚ್ಚಾದಾಗ ಅಂತ ಅಲ್ಲ, ಈಗ ಕೆಲವು ಭಾಗಗಳಲ್ಲಿ ಈಗ ಹಿಮಾಲಯ ಪರ್ವತನೇ ತಗೊಂಡ್ರೆ ಉದಾಹರಣೆಗೆ, ಅಲ್ಲಿ ಈ ಮಂಜುಗಡ್ಡೆ ತರದಲ್ಲಿ ನೀರು ಸಂಗ್ರಹ ಆಗುತ್ತೆ. ಈಗ ನಮ್ಮಲ್ಲೆಲ್ಲವ ಕೆರಲಿದ್ರೆ ಅಲ್ಲೇ ಇರ್ತದೆ, ನದಿ ಆದ್ರೆ ಆಯ್ತಾ, ಆದ್ರೆ ಅದು ನೀರಿನ ರೂಪದಲ್ಲಿ ಇರೋದಿಲ್ವಲ್ಲ, ಘನ ರೂಪದಲ್ಲಿ ಇರ್ತದಲ್ಲ, ಅದು ಸಂಗ್ರಹ ಆಗುತ್ತೆ. ಅದು ಸಂಗ್ರಹ ಆಗಿ ಅದು ಭಾರಿ ಒಳ್ಳೆ ಕೆಲಸ ಮಾಡ್ತೈತೆ ಅಂತ ಶಂಕರಣ್ಣ. ಭಾರಿ ಒಳ್ಳೆ ಕೆಲಸ ಅಂತ ಅಂದ್ರೆ, ಈಗ ನೀರನ್ನ ನಾವು ಸಂಗ್ರಹ ಮಾಡಕ್ ಆಗೋದಿಲ್ಲ, ಸಂರಕ್ಷಣೆ ಮಾಡಕ್ ಆಗೋದಿಲ್ಲ, ಅದು ಒಂದ್ ದೊಡ್ಡ ಚಾಲೆಂಜ್. ಆದ್ರೆ ಅದು ಹಿಮ ರೂಪದಲ್ಲಿ ಇರೋದ್ರಿಂದ ಅದ್ರ ಪಾಡ್ಗೆ ಅದೇ ಸಂರಕ್ಷಣೆ ಮಾಡ್ಕೊತೈತೆ, ಅದ್ರ ಪಾಡ್ಗೆ ಅದೇ ಸಂರಕ್ಷಣೆ ಮಾಡ್ಕೊತೈತೆ. ಈಗ ಇಡೀ ವಿಶ್ವದಲ್ಲಿ ಈ ಹಿಮ ನದಿ ಅಥವಾ ಈ ಮಂಜುಗಡ್ಡೆ ಎಷ್ಟೈತೆ ಅಂತ ಅಂತ ಅಂತ ಅಂದ್ರೆ, ಇವತ್ ಏನು ನಮ್ಮ ನದಿಗಳು ಹರಿತಾವ, ಏನ್ ನದಿಗಳು ಇಷ್ಟೊಂದೆಲ್ಲ ನೋಡ್ತೀವಲ್ಲ ನಾವು, ನಮ್ಮಲ್ಲೇ ಅವಪ್ಪ ಬೇಕಾದಷ್ಟು. ಅರಂಗಿ ಐತೆ, ಹೇಮಾವತಿ ಐತೆ, ಯಗಚಿ ಐತೆ, ಇಷ್ಟೆಲ್ಲ ನೋಡ್ತೀವಲ್ಲ. ಈ ಎಲ್ಲಾ ನದಿಗಳನ್ನು ಒಟ್ಟುಗೂಡಿಸಿದ್ರೆ ಎಷ್ಟು ನದಿ ಆಯ್ತವೋ ಅದ್ರ ಎರಡರಷ್ಟು ನೀರು ಹಿಮ ನದಿನಲ್ಲಿ ಇರ್ತದೆ, ಹಿಮ ನದಿನಲ್ಲಿ ಐತೆ ಅಂತ ಅಂದ್ರೆ ಎಲ್ಲ ಮಂಜುಗಡ್ಡೆ ಕಟ್ಕೊಂಡು ಶೇಖರಣೆ ಆಗಿರುತ್ತೆ. ಅದು ಬೇಸಿಗೆನಲ್ಲಿ ಕರೆಕ್ಟ್ ಹರಿಯುತ್ತೆ. ಅದಕ್ಕೆ ಈಗ ಉತ್ತರ ಭಾರತದಲ್ಲಿ ಅವ್ರಿಗೆ ಏನು ಒಂದು ಅಡ್ವಾಂಟೇಜ್ ಅಂತ ಅಂತ ಅಂದ್ರೆ, ಅವ್ರ ನದಿಗಳವಲ್ಲ ವರ್ಷ ಪೂರ್ತಿ ಹರಿತಾ ಇರ್ತವ, ನಮ್ಮಂಗ್ ಮಳೆಗಾಲದಲ್ಲಿ ಹರಿಯೋದಲ್ಲ, ವರ್ಷ ಪೂರ್ತಿ ಮಳೆಗಾಲದಲ್ಲಿ ಮಳೆ ನೀರು ಹರಿತದೆ ಆಯ್ತಾ, ಬೇಸಿಗೆನಲ್ಲಿ ಕರೆದ್ಬಿಟ್ಟು ಹರಿಯಕ್ಕೆ ಶುರು ಆಯ್ತದೆ. ಹಂಗೆ ಇದು ಈ ತರದ್ದು ಒಂದು ಇದು ಅನುಕೂಲ. ಹಂಗಾಗಿ ಅದನ್ನ ಆ ತರ ಸಂರಕ್ಷಣೆ ಆಗೈತಲ್ಲ, ಆ ಸಂರಕ್ಷಣೆ ಆಗಿರೋದ್ರಿಂದ ಶಂಕರಣ್ಣ ಅದನ್ನ ನಾವು ಉಳಿಸ್ಬೇಕು. ಮುಂದಿನ ದಿವಸಗಳಿಗೆ ಅದು ಇನ್ನು ಉಳಿಬೇಕು ಅಂತ ಅಂತ ಅಂದ್ರೆ, ಅದನ್ನ ಉಳಿಸ್ಬೇಕು. ಅದನ್ನ ಉಳಿಸ್ಬೇಕು ಅಂತ ಅಂತ ಅಂದ್ರೆ, ಏನ್ ಹವಾಮಾನ ಬದಲಾವಣೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವ, ಇವತ್ತು ಭೂಮಿಯ ಮೇಲೆ ಈ ಒಂದು ಹೀಟ್ ಉಷ್ಣಾಂಶ ಜಾಸ್ತಿ ಆಯ್ತೈತೋ, ಅದನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಕ್ ಸಾಧ್ಯ, ಅಷ್ಟು ಕಡಿಮೆ ಮಾಡಬೇಕು. ಅಷ್ಟು ಕಡಿಮೆ ಮಾಡಿದ್ರೆ ಇವೆಲ್ಲವೂ ಉಳ್ಕತ್ತವೆ, ಮುಂದೆ ನಮ್ಮ ಬಳಕೆಗೆ ಬರ್ತವೆ. ಇಲ್ಲ ಅಂತ ಅಂದ್ರೆ ಅವೆಲ್ಲ ಕರಿಕೊಂಡು ಹೋದ ಅಂತ ಅಂದ್ರೆ ಆಗ ಆಯ್ತದೆ, ಇನ್ನೊಂದು ಆಯ್ತದೆ, ಮತ್ತೊಂದು ಆಯ್ತದೆ, ಮತ್ತೆ ಸಮಸ್ಯೆ ಸಮಸ್ಯೆ ನೀರಿನ ಸಮಸ್ಯೆ ಅನ್ನೋಂಥದ್ದು ಇದ್ದೇ ಇರ್ತದೆ. ನೋಡು ಅಲ್ಲಿ ನೋಡು ಆ ತರದ ಸಮಸ್ಯೆ, ಇಲ್ಲಿ ನೋಡು ನಮ್ಮಲ್ಲಿ ಏನು ಅಂತ ಅಂತಂದ್ರೆ, ಒಂದು ನದಿ ಹರಿತದೆ ಅಂತ ಅಂತ ಅಂದ್ರೆ ಮರಳು ತೆಗಿಯಕ್ ಹೋಗೋದು ಆಯ್ತಾ, ಮರಳು ತೆಗೆದು ಬಿಡೋದು. ಈಗ ಮರಳುಗುವೆ ನೀರ್ಗುವೆ ಏನ್ ಸಂಬಂಧ ಅಂತ ಹೇಳಿ ಕೇಳ್ತಾರೆ. ಅಯ್ಯೋ ನನ್ ಪಾಡ ನಾನು ನೀರ್ ಅಡ್ಡಾಕ ಬಂದಿದ್ದೀನ, ನೀರ್ ತಗೊಂಡ್ ಹೋಗ್ತಿದ್ದೀನ, ಮರಳು ತಗೊಂಡ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡು ಒಂದ್ ಕಣ ಮರಳು ಸೃಷ್ಟಿಯಾಗಬೇಕು ಅಂತ ಅಂದ್ರೆ ಶಂಕರಣ್ಣ, ಅದಕ್ಕೆ ಸುಮಾರು ವರ್ಷ ಬೇಕಂತೆ. ಓ ವರ್ಷಗಳು, ನೂರಾರು ವರ್ಷನೇ ಬೇಕಂತೆ ಒಂದ್ ಕಣ ಆಗ್ಬೇಕು ಅಂತ ಅಂತ ಅಂದ್ರೆ, ನೂರಾರು ವರ್ಷ ಬೇಕು. ಈ ನೀರು ಅನ್ನೋದು ಕಲ್ಲಿನ ಮೇಲೆ ಹರಿದು ಹರಿದು ಹರಿದು ಹರಿದು ಹರಿದು ಅದನ್ನ ಸವಸಿ ಅದ್ರ ಮೂಲಕ ಮರಳು ಕಣವನ್ನ ಸೃಷ್ಟಿ ಮಾಡುವಂತದ್ದು. ಈ ಮರಳು ಕಣನ ಯಾಕೆ ಸೃಷ್ಟಿ ಮಾಡ್ಕೊತದೆ ನದಿ ಅಂತ ಅಂತ ಅಂತ ಅಂದ್ರೆ, ತನ್ನ ರಕ್ಷಣೆಗಾಗಿ ಮಾಡ್ಕೊಳ್ಳಂತದ್ದು. ತನ್ನ ರಕ್ಷಣೆಗೆ ಅಂತ ಅಂತ ನೋಡು ಎಷ್ಟು ಚೆನ್ನಾಗೈತೆ ಅಂದ್ರೆ ಶಂಕರಣ, ಈ ಮರಳು ಐತಲ್ ನೋಡು, ನೀನ್ ಯಾವುದೇ ಒಂದ್ ನದಿ ಹೋಗ್ಬಿಟ್ಟು ನೋಡು ಎಲ್ಲಿ ಹರಿತಾ ಇರ್ತದೋ ಮರಳ ಮೇಲೆ ಹರಿತದ ಯಾವಾಗ್ಲೂ, ಹರಿಯೋದಿಲ್ಲ ಮರಳ ಮೇಲೆ ಹರಿತದೆ ಆಯ್ತಾ. ಮರಳ ಮೇಲೆ ಯಾಕೆ ಹರಿತದೆ ಅಂತ ಅಂತ ಅಂದ್ರೆ, ನದಿ ಮರಳನ್ನ ಸೃಷ್ಟಿ ಮಾಡ್ಕೊತದೆ, ಸೃಷ್ಟಿ ಮಾಡ್ಕೊಂಡು ತನ್ನ ಸಂರಕ್ಷಣೆ ಮಾಡುತ್ತೆ. ಹೆಂಗೆ ಹೆಂಗ್ ಸಂರಕ್ಷಣೆ ಮಾಡ್ಕೊಳತ್ತೆ ಅಂತ ಅಂತ ಅಂದ್ರೆ, ಈಗ ಬೇಸಿಗೆನಲ್ಲಿ ಎಲ್ಲಾ ನದಿಗಳು ಬತ್ತೋಯ್ತವೆ, ಕೆರೆಗಳು ಬತ್ತೋಯ್ತವೆ ನಾವು ನೋಡಿದೀವಿ ಆಯ್ತಾ. ಆದ್ರೆ ಈ ಬೇಸಿಗೆನಲ್ಲಿ ಮರಳು ಕೆಳಗಡೆ ಏನ್ ನೀರಿರ್ತದಲ್ಲ ಅದು ಬತ್ತದಿಲ್ಲ, ಅದು ಬತ್ತದಿಲ್ಲ. ಅದ್ ಯಾಕೆ ಬತ್ತದಿಲ್ಲ ಅಂತ ಅಂತ ಅಂದ್ರೆ, ಮರಳೈತಲ್ಲ ಶಂಕರಣ್ಣ ನೋಡು, ಹಿಂದೆಲ್ಲವ ಬೆಂಕಿ ತರಬೇಕು ಅಂತ ಅಂದ್ರೆ ನಾವು ಮರಳು ಹಿಡ್ಕೊಂಡು ಆ ಮರಳ ಮೇಲೆ ಬೆಂಕಿ ಚಂಡ ಇಟ್ಕೊಂಡು ತಗೊಂಬರಿವ, ಅದು ಆರೋಯ್ತಿರ್ಲಿಲ್ಲ, ಆರೋಯ್ತಿರ್ಲಿಲ್ಲ ಮತ್ತೆ ಸುಡ್ತಿರ್ಲಿಲ್ಲ. ಹಂಗೆ ಇದು ನೀರನ್ನ ಸಂರಕ್ಷಣೆ ಮಾಡುತ್ತೆ. ಹೆಂಗೆ ಅಂತ ಅಂದ್ರೆ ತನ್ನ ಒಳಗಡೆ ಹೀರ್ಕೊಳ್ತದೆ. ಒಂಥರ ನೋಡು, ನಿನ್ ಮರಳ ಮೇಲೆ ನೀರ್ ಹಾಕು, ನಿನಗೆ ಕಾಣದೇ ಇಲ್ಲ. ಹಾಲ ತಗೊಂಡೋಗ್ಬಿಟ್ಟು ಬ್ರೆಡ್ಗೆ ಹಚ್ಚದಂಗೆ ಹೀರ್ಕತ್ತದೆ ಹೀರ್ಕತ್ತದೆ ಹೀರ್ಕೊಂಡಿದ್ದು ಒಳಗಡೆ ಇರ್ತದಲ್ಲ, ಅದನ್ನ ಒಳಗಡೆನೆ ಇಟ್ಕೊತದೆ, ಸಂರಕ್ಷಣೆ ಮಾಡ್ತದೆ. ನೋಡು, ಎಷ್ಟೇ ಬಿಸಿಲು ಬರ್ಲಿ, ಇವತ್ತು ನಾವು ಹವಾಮಾನ ಬದಲಾವಣೆ ಉಷ್ಣಾಂಶ ಜಾಸ್ತಿ ಆಯ್ತು ಅಂತ ಅಂತೀವಲ್ಲ, ಅದ್ ಎಷ್ಟೇ ಆದ್ರೂ ಆ ನೀರು ಆವಿ ಆಗದೆ ಇರುತ್ತೆ, ಒಳಗಡೆ ಇರ್ತದೆ, ಒಳಗಡೆ ಇರ್ತದೆ. ಅದು ಬೇಕಿಲ್ಲಿ, ನದಿಗೂ ಬೇಕು, ನದಿಯನ್ನ ಆಶ್ರಯಿಸಿರ್ತಕ್ಕಂಥ ಜೀವಿಗಳವಲ್ಲ ಅವಕ್ಕೂ ಬೇಕು, ಅದಕ್ಕೋಸ್ಕರ ಸಂರಕ್ಷಣೆ ಮಾಡ್ಕೊಳ್ಳ. ಚಕ್ರ ನೀನ್ ಬರೀ ಮಂಡಲ್ ಬಿಟ್ರೆ ಎಷ್ಟು ಹಿಂಗ್ ಬೇಕೋ ಅಷ್ಟಿರ್ತದೆ, ಅದು ಮರಳಿನಲ್ಲಿ ಹಿಂಗೆ ಶೇಕಡ 50%ಕ್ಕಿಂತಲೂ ಜಾಸ್ತಿ, ಮರಳು ಎಷ್ಟಿರ್ತದ ಅಂದ್ರೆ 50%ಕ್ಕಿಂತಲೂ ಜಾಸ್ತಿ ನೀರನ್ನ ಸಂರಕ್ಷಣೆ ಮಾಡ್ತದೆ. ಆಮೇಲೆ 50 ಡಿಗ್ರಿ ಆದ್ರೂ ಟೆಂಪರೇಚರ್ 50 ಡಿಗ್ರಿ ಸೂರ್ಯನ ಉಷ್ಣಾಂಶ ಈ ಮರಣ ಮೇಲೆ 50 ಡಿಗ್ರಿ ಬಿದ್ರು ಕೂಡ ಒಳಗಡೆ ಇರೋ ನೀರು ಬಿಟ್ಕೊಡೋದಿಲ್ವಂತದ್ದು, ಅದು ಶಾಖವನ್ನು ಮಾಡ್ಕೊಂಡು ತಡ್ಕೊಂಡು ಒಳಗಡೆ ಅದು ಆವಿ ಆಗದಂಗ್ ಮಾಡ್ತದೆ. ಈಗ ನೋಡು, ಕೆಲವು ಕಡೆ ಹೋಗ್ ನೀನು, ಕೆಲವು ಕಡೆ ಹೋದ್ರೆ ಹೆಂಗೆ ಅಂತ ಅಂತ ಅಂದ್ರೆ ಈ ಮರಳಿನ ಬೋರು ಅಂತ ಮಾಡ್ಕೊತಾರೆ, ಮರಳಿನ ಬೋರು ಅಂತ. ಈಗ ಚಿತ್ರದುರ್ಗ, ಚಳ್ಳಕೆರೆ ಈ ಕಡೆಕ್ಕೆಲ್ಲ ಹೋದ್ರೆ, ಬಳ್ಳಾರಿ ಈ ಕಡೆಕ್ಕೆಲ್ಲ ಹೋದ್ರೆ ಎಲ್ಲೆಲ್ಲಿ ನದಿ ಹರಿತದ, ಈಗ ವೇದಾವತಿ ನದಿ, ವೇದಾವತಿ ನದಿ ಹುಟ್ಟೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಅದು ಆ ಕಡೆಗೆ ಹರಿದು ಬಿಡ್ತದೆ. ಆಯ್ತಾ, ಇಲ್ಲಿ ನಮ್ಮ ಹಾಸನ ಕೆಲವು ಭಾಗ ಕೂಡ ವೇದಾವತಿ ನದಿಗೆ ಹೋಗುತ್ತೆ. ಆ ನದಿ ತಡದಲ್ಲಿ ಹೋಗ್ಬಿಟ್ರೆ ಶೇಖರಣ್ಣ, ನೀನು ಬೇಸಿಗೆಲಿ ಭತ್ತ ಬೆಳಿತಾರವ್ರು, ಅವ್ರು ನಾಳೆನೂ ಇಲ್ಲ ಎಂತದೂ ಇಲ್ಲ, ಹೆಂಗ್ ಬೆಳಿತಾರೆ ಅಂತ ಅಂತ ಅಂದ್ರೆ ಅದಕ್ಕೆ ಕಾರಣ ಈ ಮರಳು ಬೋರು. ಮರಳು ಬೋರು ಅಂತ ಅಂದ್ರೆ ಏನು ಅಲ್ಲ ಶಂಕರಣ್ಣ, ನಾವ್ ಹೆಂಗೆ ಈ ಬಾವಿಗಳು ಹಿಂದೆಲ್ಲ ಕಲ್ ಕಟ್ಟಡ ಮಾಡ್ಕೊಂಡಿದ್ವಲ್ಲ, ಆ ತರದ ಬಾವಿಗಳ ಸಣ್ಣ ಸಣ್ಣ ಬಾವಿ ಮಾಡ್ಕೊತಾರೆ. ಏ ಒಂದ್ 2.5-3 ಅಡಿ ಅಷ್ಟೇ ಸುಟ್ಕೊಳ್ಳುತ್ತೆ, ಒಂದು 14-15 ಅಡಿ ಆಳ ಆಳ, ಇಷ್ಟ ಆಳಕ್ಕೆ ತಗೊಂಡ್ಬಿಟ್ರೆ ನಿನ್ಗೆ ಎನಿ ಟೈಮ್ ನೀರು ಇರ್ತದೆ ಅಲ್ಲಿ. ಆಮೇಲೆ ಮರಳಿರ್ಬೇಕು, ನಿನ್ ಮರಳಿಲ್ದನೆ ನೀನು ನದಿ ಒಳಗಡೆ ಕಲ್ಲು ಮಣ್ಣು ಅಗದ್ಬಿಟ್ಟು ನಾನು ಬಾವಿ ಅದ್ರಲ್ಲಿ ಮರಳಿದ್ದು ಹೆಂಗೊಂದು ಬಾವಿ ಮಾಡ್ಕೊಂಡ್ರೆ ನಿನಗೆ 24 ಗಂಟೆ ನೀರು ಇರ್ತದೆ, ಅಂದ್ರೆ ತಳಭಾಗದಲ್ಲಿರೋ ನೀರು ಸಿಗ್ತಾ ಇರ್ತದೆ. ಅಲ್ಲೊಂದು ನೋಟ್ ಇಟ್ಕೊಂಡು ನಿನ್ಗೆ ಎಷ್ಟು ಬೇಕೋ ಅಷ್ಟು ಹೊಡ್ಕೊತಾ ಇರ್ಬೋದು, ಅದು ಎಲ್ಲೆಲ್ಲಿ ಮರಳು ಸಂಗ್ರಹ ಮಾಡಿ ಇಟ್ಕೊಂಡಿರ್ತದ ಅದೆಲ್ಲನೂ ಬಿಡ್ತಾ ಇರ್ತದೆ. ಮರಳು ಬೋರ್ ಹೆಂಗಿರ್ತದೆ ಅನ್ನೋದಕ್ಕೆ ನಿನ್ಗೊಂದು ಉದಾಹರಣೆ ಹೇಳಿದ್ದು ನೋಡು, ಈ ಚಳ್ಳಕೆರೆ ಅಂತ ಹೇಳಿದ್ನಲ್ಲ ನಾನು, ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂತ ಒಂದು ತಾಲೂಕು, ಅದು ಅತ್ಯಂತ ಕಡಿಮೆ ಬೀಳ್ತಕ್ಕಂತ ತಾಲೂಕು. ಅಂತ ತಾಲೂಕಲ್ಲಿ ವೇದಾವತಿ ನದಿ ಹರಿಯ ಜಾಗದಲ್ಲಿ ಬೇಸಿಗೆಲು ಭತ್ತ ಬೆಳೀತಾರೆ ಅಂತ ಅಂತ ಅಂತ ಅಂದ್ರೆ ಮರಳಿಂದ ಎಷ್ಟು ಉಪಯೋಗ ಆಯ್ತು ನೋಡು. ಈಗ ಮರಳುಗುವೆ ನೀರ್ಗುವೆ ಏನ್ ಸಂಬಂಧ ಅಂತ ಅಂದ್ರೆ, ಯಾಕೆ ನಾವು ಮರಳನ್ನು ಕೂಡ ಸಂರಕ್ಷಣೆ ಮಾಡಬೇಕು ಅಂತ ಅಂತ ಅಂದ್ರೆ ಈ ಕಾರಣಕ್ಕೆ ಶಂಕರ, ನದಿ ಪಾತ್ರದಲ್ಲಿ ಯಾವ್ದೇ ಕಾರಣಕ್ಕೂ ಮರಳನ್ನು ತೆಗೆಯಕ್ ಹೋಗ್ಬಾರ್ದು, ತೆಗೆಯಕ್ ಹೋಗ್ಬಾರ್ದು. ಅದ್ ಯಾರ ಸೊತ್ತು? ನದಿ ಸೊತ್ತು. ಯಾಕೆ ಮಾಡ್ಕೊಂಡೈತೆ? ನನಗೆ ಬೇಕು ಅಂತ ಮಾಡ್ಕೊಂಡಿರೋದು. ಈಗ ನಮಗ್ ಬೇಕು ಅಂತ ಅನ್ಕೊಂಡು ನಾವು ಹೊಲ ಜಮೀನು ಮನೆ ಮಾಡ್ಕೊಂಡಿರ್ತೀವಲ್ಲ, ಇನ್ನೊಬ್ರು ಬಂದು ಕದ್ಕೊಂಡು ಹೋದ್ರೆ ನಮ್ಗೆ ಎಷ್ಟು ಹೊಟ್ಟು ಇರ್ತದೆ, ಎಷ್ಟು ನೋವು ಆಯ್ತದೆ, ಅಷ್ಟು ನೋವು ನೀರಿಗೆ ನೀರು ಕೂಡ ಆಯ್ತದೆ. ತನ್ನ ತಾನು ಉಳಿಸ್ಕೊಳಕ್ಕೋಸ್ಕರವ ಮಾಡ್ಕೊಂಡ್ರ ಅಂತ ಒಂದು ವ್ಯವಸ್ಥೆ ಶಂಕರಣ. ಅದಕ್ಕೋಸ್ಕರವ ನೀರಿನ ಬಗ್ಗೆ ಇನ್ನು ನಾವು ಹೆಚ್ಚು ತಿಳಿಯ ಅಂತದಿದೆ ಸಾಕಷ್ಟು. ಅದ್ರ ವಿಶಾಲ ಅದು ಮೊದಲೇ ಹೇಳಕ್ಕಿರುವ ನೀರು ಅಂತಂದ್ರೆ ಅದಕ್ಕೆ ಕೊನೆನೇ ಇಲ್ಲ. ಹಂಗಾಗಿ ಆ ನೀರಿನ ಬಗ್ಗೆ ನಾವ್ ಯಾವತ್ತೂ ಜಾಗೃತರಾಗಿರ್ಲೇಬೇಕು. ಇರ್ಲಿ ಬಿಡು, ಈ ವರ್ಷ ಜಾಸ್ತಿ ಮಳೆ ಬಂದೈತೆ, ನನಗೆ 4 ಇಂಚ್ ನೀರ್ ಸಿಕ್ಕೈತೆ, ಅವಲ್ವೇ ಅಲ್ಲ ಶಂಕರ್, ಒಟ್ಕೊಂಡು ಖಾಲಿ ಮಾಡ್ಕೊಳ್ಳೋದು ಅಲ್ವೇ ಅಲ್ಲ. ನಿನ್ಗೆ ಯಾವಾಗ್ಲೂ ಅದಿಷ್ಟಾರು ಸಿಗ್ಲಿ, ಮನ್ಸಲ್ಲಿ ಇರ್ಬೇಕು, ನಂದು ಇಷ್ಟೇ, ಇದು ಯಾವತ್ತಿದ್ರು ಒಂದಲ್ಲ ಒಂದ್ ದಿವಸ ಮುಗೋಗ ಅಂತದ್ದು, ನನ್ಗೆ ತೊಂದ್ರೆ ಆಗ್ಬಾರ್ದು ಅನ್ನೋದು ಇರ್ಬೇಕು ಹೊರತು ಐತೆ ಬಿಡು. ನಾವೀಗ ಮುಂಜಾಗ್ರತೆ ವಹಿಸ್ಬೇಕು, ನೀರ್ ಐತೆ ಅಂತಂದ್ಬಿಟ್ಟು ಸುಮ್ನೆ ಬೇಕಾಬಿಟ್ಟು ಬಳಸಿ ಅದನ್ನ ಕಲುಷಿತಗೊಳಿಸ್ಲಬಾರ್ದು, ಹಾಳು ಮಾಡ್ಕೋಬಾರ್ದು. ನೋಡು, ನೀರಿಗೆ ಸಂಬಂಧಪಟ್ಟಂಗೆ ಇನ್ನೂ ಒಂದು, ಮೊನ್ನೆ ಒಬ್ರು ಸಿಕ್ಕಿದ್ರು ನನಗೆ, ಹಳೆ ಪರಿಚಯದವರು ತುಳಸಿರಾಮಣ್ಣ ಅಂತ ಅನ್ಕೊಂಡು, ಆ ಮಿಲಿಟರಿಲಿ ಇದ್ದಾರ ಅವರು, ಮಿಲಿಟರಿಲಿ ಇದ್ದಾರೋ ಎಲ್ಲ ಸುಮಾರು ಕಡೆ ಎಲ್ಲ ಕೆಲಸ ಎಲ್ಲ ಮಾಡ್ಬಿಟ್ಟು ಬಂದವ್ರೆ. ಮತ್ತೆ ನಮ್ಗೆಲ್ಲ ಬೇಕಾಗಿರೋದು ಇದಲ್ವಾ ಶಂಕರಣ್ಣ, ಅಲ್ಲಿ ಏನ್ ಬೆಳೀತಾರೆ, ಹೆಂಗ್ ಮಾಡ್ತಾರೆ, ಬೇಸಾಯ ಹೆಂಗೆ, ಏನು ಎತ್ತ ಅಂತ ಅನ್ಕೊಂಡು ಕೇಳ್ತಾರೆ. ನಾಕಾರ ವಿಷಯ ನಿನ್ ಕೈಲಿ ಹಂಚ್ಕೋಬೇಕಲ್ಲ, ಅದಕ್ಕೋಸ್ಕರ ಕೇಳ್ತಾ ಇರ್ತಾನೆ ಅಲ್ಲೆಲ್ಲ ಹೆಂಗೆ ಹಿಂಗಿಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ಕೇಳಿದೆ. ನೋಡು, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಕರೆಂಟ್ ಫ್ರೀಯಾಗಿ ಕೊಡ್ತಾ ಇರೋದು ನಮ್ಗೆಲ್ಲವ, ಮತ್ತೆ ಅಂದ್ರೆ ರೈತರಿಗೆಲ್ಲವ ಈ ಮಾತ್ರ ಕೊಡ್ತಾ ಇರೋದು. ಬೇರೆ ರಾಜ್ಯಗಳಲ್ಲಿ, ಕೆಲವು ರಾಜ್ಯಗಳಲ್ಲಿ ಅದರಲ್ಲೂ ಕೂಡ ಉತ್ತರ ಭಾರತ ಅಂತ ಕರಿತೀವಲ್ಲ, ಈ ರಾಜಸ್ಥಾನ, ಗುಜರಾತ್, ಇಲ್ಲಿ ಫ್ರೀಯಾಗಿ ಕೊಡೋದೇ ಇಲ್ವಂತೆ. ಒಂದು ತಿಂಗಳಿಗೆ ಶಂಕರಣ್ಣ ಅವ್ರಿಗೆ 10-12 ಸಾವಿರ ರೂಪಾಯಿ ರೈತರಿಗೆ ಕರೆಂಟ್ ಬಿಲ್ ಬರ್ತದೆ. ರೈತರಿಗೆ 10-12 ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತದೆ. ಆಯ್ತಾ, ಕರೆಂಟ್ ಬಿಲ್ ಹೆಂಗ್ ಬರ್ತದೆ ಅಂತ ಅಂತ ಅಂತ ಅಂದ್ರೆ ನಮ್ಮಂಗೆ ಅವ್ರು ಮಾಡಕ್ಲ, ಅವ್ರು ಮಾಡದೇ ಹನಿ ನೀರಾವರಿ. ಆದ್ರೂ ಅಷ್ಟೊಂದು ಕರೆಂಟ್ ಬಿಲ್ ಬತೈತೆ, ಆದ್ರೂ ಅಷ್ಟೊಂದು ಕರೆಂಟ್ ಬಿಲ್ ಬತೈತೆ. ನಾವು ಕರೆಂಟ್ ಬಿಲ್ ಇಲ್ಲ ಅಂತ ಅನ್ಕೊಂಡು ಹಗಲು ರಾತ್ರಿ ಮಾಡ್ಕೊಂಡು ಏನ್ ನೀರ್ ಕಟ್ಟೆ ಕಟ್ಟು ಕಟ್ಟೆ ಕಟ್ಟು ಹೊಡಿಯದೆ ಏನ್ ಒಂದೊಂದು ನದಿ ಮಾಡ್ಕೊಬಿಡುದು, ಕೆರೆ ಮಾಡ್ಕೊಬಿಡುದು, ನಮ್ ತೋಟವ ಹೊಲವ ಅಂತ ಅಂದ್ರೆ ನಾವ್ ಎಷ್ಟು ಜಾಗೃತರಾಗ್ಬೇಕು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ನೀರಿನ ಬಗ್ಗೆ ಅಂತಾರ. ಅಲ್ಲೆಲ್ಲ ಆತರ ಅಂತೆ ಒಂದ್ ಹೇಳಿದ್ಮೇಲೆ ಹೊಟ್ಟೆದೋಗ್ಬಿಡ್ತಂಗೆ. ಅಂದ್ರೆ ನಾವು ನೋಡು ಇಲ್ಲಿ ನೀರ್ನು ವೇಸ್ಟ್ ಮಾಡ್ತಿದ್ವಿ, ಸಿಕ್ಕಾಬಟ್ಟೆ ಕಟ್ಬಿಟ್ಟು ಕರೆಂಟು ವೇಸ್ಟ್ ಮಾಡ್ತಾ ಇದ್ವಿ, ನಮ್ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ. ಅದ್ರ ಬದಲು ಹನಿ ನೀರಾವರಿ ಮಾಡ್ಕೊಬಿಟ್ರೆ ನೀರು ಉಳಿತದ, ಕರೆಂಟ್ ಉಳಿತದ, ನಮ್ ಕೆಲ್ಸ ಉಳಿತದ. ಜೊತೆಗೆ ಈಗ ಅನ್ನೆಸೆಸರಿ ಅಂತ ಏನು ನಾವು ನೀರ್ನ ಪೋಲ್ ಮಾಡ್ತಿದ್ವಲ್ಲ, ಈಗ ಹರಿಯಾಗ್ ಬಿಟ್ಬಿಟ್ರೆ ಎಲ್ಲಿ ಬೇರೆ ಕಲ್ಲಲ್ಲೆಲ್ಲ ಹರ್ಕೊಂಡ್ ಹೋಗ್ಬಿಡ್ತಾರೆ. ನಮಗೆ ನಮ್ ಗಿಡಕ್ಕೆ ಎಲ್ಲಿಗ್ ಬೇಕು ಅದು ಬಡ್ಡಲೇ ಹಂತು ಹಂತು ಹಂತು ಹಂತು ನೀರು ಎಷ್ಟ್ ಬೇಕು ಅಷ್ಟ್ ಬಳಕೆ ಆಯ್ತದೆ. ಮತ್ತೆ ಈ ಪೋಲ್ ಆಗೋದೆಲ್ಲ ತಪ್ಪಿಸ್ಬೋದು. ಈ ತರ ವಾಶಂಕರಣ ನೀರಿನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾನಾಗ್ಲೇ ಹೇಳ್ದಂಗೆ ಎಷ್ಟು ಜಾಗೃತರಾದ್ರೂ ಕಮ್ಮಿನೇ, ಹೆಚ್ಚು ಹೆಚ್ಚು ಜಾಗೃತರಾಗಬೇಕು ಅನ್ನ ಅಂತದ್ದು. ಈ ಟೈಬಲ್ ಈ ಬೇಸಿಗೆ ಇತ್ತಲ್ಲ ಅದಕ್ಕೆ ಮಾತಾಡದೆ ಇವೆಲ್ಲನು ಶಂಕರಣ. ಮರಳ್ ಬೋರ್ ಅಂತೂ ಕೇಳೇ ಇರಲ್ಲ ಬಿಡು, ಹೊಸ ಹೊಸ ವಿಷಯಗಳು ಇಲ್ಲಿ ಚಂದಕ್ಕೆ ಕೇಳಿಸ್ತೀವಿ ಬಿಡು. ಆಮೇಲೆ ನೋಡು ಮೀನಕ್ಕ, ಅಣೆಯ ಹತ್ರ ಯಾಕೆ ಹೋಗ್ಬೇಕು ಅಂತ ಹೇಳದ್ ನಾನು ಇದಕ್ಕೆ. ಅವನು ಹೊರಗಡೆ ಸುತ್ತಕ್ ಹೋದ್ರೆ ಸುಮ್ಮನೆ ಹೋಗಿರಕ್ಕಿಲ್ಲ, ತಿಳ್ಕೊ ಬಂದಿರ್ತಾನೆ. ಆಮೇಲೆ ನೋಡು ಈಗ ಯಾವತ್ತಿಗೂ ಕೂಡ ನಮ್ಮ ರೈತರನ್ನ ಕೈ ಹಿಡಿತಕ್ಕಂಥದ್ದು ಈ ಹೈನುಗಾರಿಕೆ. ಆಮೇಲೆ ಹೈನುಗಾರಿಕೆ ಅಂತಂದ್ರೆ ಬರೀ ಹಸು ಸಾಕೋದು, ದನ ಸಾಕೋದು, ಎಮ್ಮೆ ಸಾಕೋದು ಇವಲ್ಲ ಅಲ್ವಾ. ಕುರಿ ಕೋಳಿನೂ, ಹಂದಿ, ಇತರ ಏನೆಲ್ಲ ಪ್ರಾಣಿಗಳೈತೆ, ಪ್ರಾಣಿಗಳನ್ನೆಲ್ಲ ಸಾಕಂದಿರೋದೇ ಒಂದು ಇವತ್ತು ಕೈ ಹಿಡಿತಿರ್ತಕ್ಕಂಥದ್ದು ನಮ್ಮ ರೈತರಿಗೆ. ಅದು ಜೊತೆಗೆ ಇನ್ನೊಂದೇನ್ ವಿಚಾರ ಅಂತಂದ್ರೆ ಮೂಲಕ ಜಮೀನು ಇದ್ದವ್ರು ಮಾತ್ರ ಮಾಡ್ಬೇಕು ಅಂತ ಏನಿಲ್ಲ, ಅದ ಜಮೀನು ಇಲ್ದಿರೋರು ಕೂಡ ಈ ಹೈನುಗಾರಿಕೆ ಮಾಡ್ಕೋಬಹುದು. ಈಗ ನೋಡು ಸಾಧ್ಯಕ್ಕೆ ಈಗ ಹೆಚ್ಚೆಚ್ಚಿನ ಒಂದು ಹಾಲಿನ ಇಳುವರಿ ಕೊಡುವಂತ ಹಸುಗಳು ಬಂದವೆ. ಅಲ್ಲಿ ನಾವು ನಮ್ಮ ನಾಟಿ ತಳಿಗಳನ್ನ ಮಾಡ್ತಿದ್ರು, ನಾಟಿ ತಳಿಲಿ ಸಿಕ್ತಕ್ಕಂತ ಹಾಲು ಐತಲ್ಲ ಶ್ರೇಷ್ಠ ಬಿಡು, ಡಿಮ್ಯಾಂಡ್ ಮೀನಕ ಹುಡುಕಿ ಬರ್ತಾರೆ. ಒಂದ್ ಹಳ್ಳಿಲಿ ಯಾರಾದ್ರೂ ಒಂದು ನಾಟಿ ಹಸ ಕಟ್ಟವ್ರೆ ಅಂತಂದ್ರೆ, ಹಾಲು ಕರಿತವ್ರೆ ಅಂತಂದ್ರೆ ಹುಡುಕ ಬರ್ತಾರೆ. ಯಾಕಂದ್ರೆ ಕೊಡದೇ ಕಡಿಮೆ, ಒಂದೂವರೆ ಲೀಟರ್ ಎರಡ್ ಲೀಟರ್ ಕೊಟ್ಟರೆ ಹೆಚ್ಚು ಆಯ್ತಾ, ಹುಡುಕ ಬಂದ್ ತಗೊಂಡೋಯ್ತಾರೆ. ಈ ಕುರಿತಂತೆ ಏನಾದ್ರು ಮಾಹಿತಿ ಆಯ್ತಾ ಅಣ್ಣ? ಅದೀಗ ಆಕಾಶವಾಣಿನಲ್ಲಿ ಆಕಾಶವಾಣಿಯಿಂದ ಹೈನೋನು ಅಂತ ಬರ್ತಿತ್ತಲ್ಲ, ಈಗ ಮತ್ತೆ 10 ತಾರೀಕಿಂದ ಶುರು ಮಾಡ್ತಾರಂತೆ. ಮುಂದಿನ ವಾರದಿಂದಲೇ ಶುರು ಮಾಡ್ಕೊಂಡು ಒಂದ್ ವರ್ಷ ಪೂರ್ತಿಯ. ಅದ್ ಯಾಕೆ ಯಾಕೆ ಆತರ ಮಾಡಿದ್ರೆ ಏನು ಎತ್ತ ಅಂತ ಕೇಳದೆ ನಾನು, ಬಂದ ಎತ್ತಲ್ಲ ಮೊದ್ಲೇ ಅಂತ ಅಂತ ಅನ್ಕೊಂಡು ನೀನ್ ಹೇಳ್ದಂಗೆ ಹೇಳಿದ್ರು ಅವರು. ಇವತ್ತು ಈ ಕೃಷಿ ಅನ್ನೋದು ಸಂಪೂರ್ಣವಾಗಿ ಕೈ ಹಿಡಿದಿಲ್ಲ ಅಂತ ಹೇಳ್ಬಿಟ್ಟು, ಈಗ ಇಷ್ಟು ನಾನು ಜ್ವಾಳ ಹಾಕಿದ್ರೆ 2 ಎಕರೆಗೆ ಅಂತ ಅಂತ ಅಂದ್ರೆ ಇಷ್ಟೇ ದುಡ್ಡು ಬರ್ತದೆ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ಮಳೆ ಬಂದು ಬೆಳೆನೆ ಹೋಗ್ಬೋದು, ಇಲ್ಲ ಬೆಲೆ ಇಲ್ದನೆ ಬೆಳೆ ಚೆನ್ನಾಗಿ ದುಡ್ಡು ಕಮ್ಮಿ ಆಗ್ಬೋದು, ಕೈ ಸಿಗದೆ ಇರ್ಬೋದು, ಈ ತರದ ಪರಿಸ್ಥಿತಿ ಐತೆ. ಆದ್ರೆ ಇವತ್ತು ರೈತರಿಗೆ ನಿಗದಿತವಾದಂತ ಒಂದು ಆದಾಯ ಕೊಡ್ತಾ ಇರೋದು ಅಂತ ಅಂತ ಅಂದ್ರೆ ನೀನ್ ಹೇಳ್ದಂಗೆ ಹೈನುಗಾರಿಕೆ. ನೀನ್ ದನ ಸಾಕು, ಎಮ್ಮೆ ಸಾಕು, ಹಂದಿ ಸಾಕು, ಕುರಿ ಸಾಕು, ಕೋಳಿ ಸಾಕು. ನಾನು ಕೋಳಿ ಸಾಕು ಕ್ಲಾಸ್ ಆಗಿದ್ದೀನಿ ಅಂತ ಯಾರಾದ್ರೂ ಹೇಳಿ ನೋಡೋಣ, ದನ ಸಾಕು ಕ್ಲಾಸ್ ಆಗಿದ್ದೀನಿ ಅಂತ ಯಾರಾದ್ರೂ ಹೇಳಿ ಯಾರಾದ್ರೂ ಹೇಳ್ತಾರ? ಸಾಧ್ಯದಕ್ಕೆ ಕುರಿ ಸಾಕಿದ್ರೆ ಎಟಿಎಂ ಅಂತ ಕರೀತಾರಲ್ಲ, ಎಟಿಎಂ ಇದ್ದಂಗೆ ಯಾವಾಗ ಬೇಕಾವಾಗ ದುಡ್ಡಾಗ ಅನ್ನ ತರದಲ್ಲಿ ಐತಲ್ಲ. ಅದು ಒಂದು ಶಂಕರಣ. ಎರಡನೇದಾಗಿ ಇವತ್ತು ಈ ಕುರಿ ಸಾಕಾಣಿಕೆ ಆಗ್ಬಹುದು, ಕೋಳಿ ಸಾಕಾಣಿಕೆ ಆಗ್ಬಹುದು, ಅತ್ಯಂತ ಹೆಚ್ಚು ಆದಾಯ ತಂದು ಕೊಡ್ತಾರ ಅಂತದ್ದು ಅಂತೂ ಪ್ರೂವ್ ಆಗ್ಬಿಟ್ಟೈತೆ. ಬಿಡು ಯಾಕೆ ಅಂತ ಅಂತಂದ್ರೆ ಹಳ್ಳಿಪ್ಪ ಅಲ್ಲೆಲ್ಲ ಹೋಗಿ ನೋಡ್ತೀನಲ್ಲ ನಾನು, ಈಗ ಒಂದು ಕುರಿ ತಂದ್ಬಿಟ್ರೆ ನೀನ್ ಹೇಳಂಗೆ ಒಂದ್ 6,000 ರೂಪಾಯಿ 8,000 ರೂಪಾಯಿ ಕೊಟ್ಬಿಟ್ಟು ಒಂದ್ 2-4 ತಂದ್ರೆ ನಿಮ್ಗೆ 6 ತಿಂಗಳ ವರ್ಷದಲ್ಲಿ 1-2 ಆಗ್ಬಿಡ್ತದೆ. ಒಂದು ಸಲ ಅಷ್ಟೇ ನಾವ್ ಅದಕ್ಕೆ ಬಂಡವಾಳ ಹಾಕೋದು, ಇನ್ ಬಾಕಿ ಅಂತ ಬರೋದೆಲ್ಲ ಆದಾಯವೇಯ. ಆದಾಯವೇಯ ನೀನ್ ಎಲ್ಲಿ ತಗೊಂಡೋಗ್ಬಿಟ್ಟು ಯಾವ ಬ್ಯಾಂಕ್ ಅವ್ರು 1-2 ಆಗ್ಲಿ ನೋಡೋಣ ಒಂದ್ ವರ್ಷದೊಳಗೆ. ಸಾಧ್ಯನೇ ಇಲ್ಲ ಬಿಡು. ಹಂಗೆ ಹೆಚ್ಚು ಆದಾಯ ತಂದು ಕೊಡ್ತಾ ಇರೋದು ಅದು ನಿಗದಿತವಾದಂತ ಆದಾಯವನ್ನು ತಂದು ಕೊಡ್ತಾ ಇರೋದು ಕೂಡ ಅದೇ. ನೀನ್ ಹೇಳ್ದಂಗೆ ಜಮೀನ್ ಇರ್ಲಿ ಜಮೀನ್ ಇಲ್ಲದ ಇರ್ಲಿ 2 ಕಟ್ಕೋಬಹುದು, ಇಲ್ಲಾರ ಒಂದು ವಾಪರ್ ಅವು ಅಂತ ಮಾಡ್ಕೊಂಡು 2 ಕಟ್ಕೊಂಡ್ರೆ ನಮ್ಮ ಜೀವನ ಆದಂಗೆ. ಇವತ್ ಎಷ್ಟೋ ಜನ ಶಂಕರಣ ಒಂದು ದನ 2 ಸಾಕಂಡೆಯ ಇಡೀ ಜೀವನ ಗಂಡ ಹೆಂಡತಿ ಕುಟುಂಬ ನಡೀತೈತೆ. ನನಗೆ ಒಂದ್ ಕತೆ ಹೇಳಿದ್ರು ಯಾರೋ ಒಬ್ರು, ಕತೆ ಅಂತ ಅಂತ ಅಂದ್ರೆ ಅದು ವಾಸ್ತವವಾದಂತ ಕತೆನೆ, ವಾಸ್ತವವಾದಂತ ಕತೆನೆ. ಹಿಂಗೆ ಜೀವನ ನಡೀತಾ ಇತ್ತು ಶಂಕರಣ, ಜೀವನ ನಡೀತಾ ಇತ್ತು. 2 2 ದನಗಳು ಯಾಕೆ ಇಟ್ಕೊಂಡಿತ್ತು ಆ ಅಮ್ಮ ಅಂತ ಅಂತ ಅಂದ್ರೆ, ಒಂದು ಮಾಯಿಸ್ಕೊಂಡ್ರೆ ಒಂದು ಹಾಲು, 2 ಒಂದೇ ಸರಿ ಮಾಯಿಸ್ಕೊಂಡ್ಬಿಟ್ರೆ ಹಾಲೇ ಇಲ್ವಾ, ದುಡ್ಡಲ್ ತತ್ತಿ ಏನೇನು. ಈ ತರ ಪ್ಲಾನ್ ಮಾಡ್ಕೊಂಡು ಒಂದು ಮಾಯಿಸ್ಕೊಂಡ್ಮೇಲೆ ಇನ್ನೊಂದು ಶುರು ಆಗ್ಬೇಕು, ಇನ್ನೊಂದು ಮಾಯಿಸ್ಕೊಂಡ್ಮೇಲೆ ಇನ್ನೊಂದು ಶುರು ಆಗ್ಬೇಕು. ಮಾಡ್ಕೊಬೇಕು ಈ ತರ ಮಾಡ್ಕೊಂಡು ಮಾಡ್ತಾ ಇದ್ರಂತೆ. ಏನೋ ಅಚಾನಕ್ ಆಗಿ ತೊಂದರೆ ಆಗಿ ಏನ್ ತೊಂದರೆ ಆಯ್ತೋ ಏನೋ ಗೊತ್ತಿಲ್ಲ ಶಂಕರಣ್ಣ, ತೊಂದರೆ ಏನೋ ಅವೇನ್ ಹೇಳಿ ಕೇಳಿ ಬರ ಅಂತವಲ್ಲ ಆಯ್ತಾ, ಒಂದ್ ಹಸಿಗೆ ಏನೋ ಸಮಸ್ಯೆ ಆಗಿ ಸತ್ತೋಯ್ತು, ಹಸನ ಇಲ್ಲ ಹಸನ ಇಲ್ಲ ಬದುಕೇ ಇಲ್ಲ ಶಂಕರಣ್ಣ ಇನ್ ಮುಂದಕ್ಕೆ ಅವ್ರಿಗೆ ಅಲ್ಲ ಅದ್ರ ಮೇಲೆ ಪೂರ್ತಿ ಡಿಪೆಂಡ್ ಆಗ್ಬಿಟ್ಟಿದ್ರಲ್ಲ, ಬದುಕೇ ಇಲ್ಲ ಬದುಕೇ ಇಲ್ಲ ಆಯ್ತಾ. ಹಿಂಗೆ ಆಗ ಅಂತ ಸಾಧ್ಯತೆಗಳು ಕೂಡ ಅಂತ ಅಂದ್ರೆ ಎರಡು ದನ ಕಟ್ಕೊಂಡು ಹೆಂಗ್ ಬದುಕಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಒಂದು ದನ ಅಥವಾ ಎರಡು ದನ ಇಲ್ಲ ಅಂತ ಅಂದ್ರೆ ಏನಾಯ್ತದೆ ಅನ್ನೋದಕ್ಕೂ ಕೂಡ ಉದಾಹರಣೆ ಆಯ್ತಾ. ಹಿಂಗ್ ಸಮಸ್ಯೆ ಆಯ್ತು, ಸಮಸ್ಯೆ ಆದ್ಮೇಲೆ ಈಗ ಬದುಕಂತೂ ನಡಿಲೇಬೇಕಾ, ಹೆಂಗ್ ನಡೆಸೋದು? ಹಾ, ಕೊನೆಗೆ ಈ ಅಮ್ಮ ಹಾಲು ಕೊಡ್ತಾ ಇತ್ತಲ್ಲ ಅವ್ರು ಸಹಾಯ ಮಾಡಿದ್ರಂತೆ, ಅವ್ರು ಸಹಾಯ ಮಾಡಿ ಇನ್ನೊಂದು ಹೊಸ ಖರೀದಿ ಮಾಡ್ಲಿಕ್ಕೆ ಚೆನ್ನಾಗಿ ದುಡ್ಡು ಕಾಸು ಆದ್ಮೇಲೆ ಬೇಕಾದ್ರೆ ಕೊಡಿವಂತೆ, ನಾನಿಷ್ಟು ಕೊಟ್ಟಿರ್ತೀನಿ ಅಂತ ಕೊಟ್ಟು ಇನ್ನೊಂದು ಹೊಸ ತಗೊಟ್ರು. ಅವ್ರ ಬದುಕು ಮತ್ತಂಗೆ ಶುರು ಆಯ್ತು. ಏನು ಹಸು ತೀರ್ಕೊಂಡು ಅವ್ರಿಗೆ ಸ್ವಲ್ಪ ಗ್ಯಾಪ್ ಅಂತ ಹೇಳಿತ್ತಲ್ಲ, ಮಗಳಿಗೆ ಸ್ಕೂಲ್ ಕಳ್ಸಕ್ಕಾಗಿಲ್ಲ ಅಂತ ಅವ್ರಿಗೆ ಅಷ್ಟೊಂದು ಕಷ್ಟ ಆಗ್ಬಿಡ್ತು, ಫೀಸ್ ಕಟ್ಬೇಕು, ಪುಸ್ತಕ ಕೊಡಿಸ್ಬೇಕು, ಇರುತ್ತೆ, ಕಳ್ಸಕ್ಕಾಗಿಲ್ಲ ಅಂತ ಅಂದ್ರೆ ನೋಡು, ಹೈನುಗಾರಿಕೆ ಅನ್ನೋದು ಈ ನಮ್ ದೇಶದಲ್ಲಿ ನಮ್ ರಾಜ್ಯದಲ್ಲಿ ಎಷ್ಟು ಜನದ ಕೈ ಹಿಡಿದೈತೋ ಗೊತ್ತಿಲ್ಲ ನನ್ಗೆ. ಇದು ಹಂಗಾಗಿ ಬಹಳ ಮುಖ್ಯವಾದದ್ದು, ಅದಕ್ಕೋಸ್ಕರ ಇದು ಶುರು ಮಾಡ್ತಾ ಇದೀವಿ ಆಕಾಶವಾಣಿಯಿಂದವ. ಈಗ ಈಗ ರೋಗ ರುಜಿನ ಅನ್ನೋದು ಕಾಮನ್ ಆಗ್ಬಿಟ್ಟೈತೆ ಆಯ್ತಾ, ಕಾಮನ್ ಆಗಿರೋದ್ರಿಂದ ಅದು ಬರ್ದಂಗ ಹೆಂಗ್ ನೋಡ ಅಂತದ್ದು, ಬರ್ದಂಗ ಹೆಂಗೆ ಮುಂಜಾಗ್ರತೆ ಕ್ರಮ ಅಂತದ್ದು ಬಂದ್ರೆ ಒಂದ್ ವೇಳೆ ಅದನ್ನು ಮೀರಿ ಬಂದ್ಬಿಟ್ರೆ ಏನ್ ಮಾಡ್ಬೇಕು, ಈ ತರದ ವಿಚಾರಗಳು. ಈಗೆಲ್ಲ ಅಕ್ಕಿ ಜ್ವರ ಅವು ಅಂತೇಳಿ ಮಾಡಿದ್ವಲ್ಲಪ್ಪ ಶಂಕರಣ್ಣ, ಅದೊಂದು. ಆಮೇಲೆ ಹವಾಮಾನ ಬದಲಾವಣೆ ಆಯ್ತೈತೆ, ಈ ಹವಾಮಾನ ಬದಲಾವಣೆ ಆಯ್ತಾರ ಅಂತ ಟೈಮಲ್ಲಿ ಆ ಟೈಮಲ್ಲಿ ಹೆಂಗೆ ಈ ಜಾನುವಾರುಗಳನ್ನ ನೋಡ್ಕೋಬೇಕು, ಅವಕ್ಕೆ ಏನೇನು ತೊಂದರೆ ಆಗುತ್ತೆ. ಆಮೇಲೆ ಈಗ ಈ ಹೈನುಗಾರಿಕೆ ಮಾಡ್ಕೊಂಡು ಜಾನುವಾರುಗಳ ಸಾಕಾಣಿಕೆ ಮಾಡ್ಕೊಂಡು ನಾವು ಉತ್ಪಾದನೆ ಮಾಡ್ತಕ್ಕಂತ ಹಾಲಾಗ್ಬಹುದು, ಮಾಂಸ ಆಗ್ಬಹುದು, ಮೊಟ್ಟೆ ಆಗ್ಬಹುದು, ಇವನ್ನೆಲ್ಲೂ ಹೆಂಗೆ ನಾವು ಬಳಕೆಯನ್ನ ಮಾಡ್ಬೇಕು, ಇದು ಮುಖ್ಯವಾಗಿ ಬಳಕೆಯನ್ನ ಮಾಡ್ಕೋಬೇಕು. ಆಮೇಲೆ ಯಾವ ತರ ಇರಬೇಕು, ಅಲ್ಲೇನು ಸ್ವಚ್ಛತಾ ಕ್ರಮಗಳನ್ನು ಅನುಸರಿಸಬೇಕು, ಈ ತರದ ವಿಚಾರ ಎಲ್ಲನೂ ಇಡೀ ವರ್ಷ ಪೂರ್ತಿ ಹೇಳಬೇಕು ಅಂತ ಅನ್ಕೊಂಡಿದೀವಿ. ಆಮೇಲೆ ಇತ್ತೀಚೆಗೆ ಹೊಸದಾಗಿ ಏನೇನು ತಂತ್ರಜ್ಞಾನ ಬಂದಿದೆ, ಈ ಜಾನುವಾರುಗಳ ಸಾಕಾಣಿಕೆಗೆ ಸಂಬಂಧಪಟ್ಟಂಗೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ, ಅದೆಲ್ಲದನ್ನು ಹೇಳೋದ್ರ ಮೂಲಕ ಇನ್ನೂ ನಮ್ಮ ಜನರನ್ನ ಚೆನ್ನಾಗಿ ಮಾಡಬೇಕು, ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ನೋಡಾದ್ಮೇಲೆ ಈಗ ದನ ಸಾಕಾಣಿಕೆ ಅಂತ ಅಂತಂದ್ರೆ, ಹಸು ಸಾಕಾಣಿಕೆ ಅಂತ ಅಂತಂದ್ರೆ ಬರೀ ಹಳ್ಳಿಲೇ ಮಾಡ್ತಾ ಇಲ್ಲ, ಟೌನ್ ಅಲ್ಲೂ ನೋಡು ಸಾಕಷ್ಟು ಜನ ಮಾಡ್ತಾವ್ರೆ, ಅದರಿಂದಲೇ ಬದುಕನ್ನು ಕೂಡ ಕಟ್ಕೊಂಡವ್ರೆ. ಹಂಗ ಇಂತರ್ಗೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಶುರು ಮಾಡ್ತಿದೀವಿ. ಹೈನು ಒಂದನ್ನ ಮತ್ತೆ ಹತ್ತನೇ ತಾರೀಕಿಂದ ಶುರು ಆಗ್ಬಿಟ್ರೆ ಮುಂದಿನ ಗುರುವಾರದಿಂದ ಮುಂದಿನ ಗುರುವಾರದಿಂದ ಮುಂದಿನ ಮಾರ್ಚ್ ವರ್ಗೂ ಬರ್ತದೆ ಮುಂದಿನ ಅಂತ ಅಂದ್ರೆ ಶಂಕರಣ್ಣ, ಇದೇನ್ ಗುರು ಗುರುವಾರ ಬರ್ತದ ಕೇಳ್ಬೇಕು ನಾನು ನೀನು ಮೀನಕ್ಕ ಎಲ್ಲವ, ನಾವ್ ಯಾರು ಒಬ್ರು ಮಿಸ್ ಆದ್ರು ಏನ್ ಬತೈತೆ ಏನ್ ಕತೆ ಅಂತ ಅಂತ ಕೇಳ್ಕೊಂಡು ತಿಳ್ಕೊಂಡು ಬರ್ದಿಟ್ಕೋಬೇಕು ಎಲ್ಲನೂ. ಈಗ ವಾರ ವಾರ ಹೇಳ್ತಲೇ ಇರ್ತಾರ ಅವ್ರು ಆಯ್ತಾ, ಅವ್ರು ಹೇಳ್ತಲೇ ಇರ್ತಾರೆ, ನಾವ್ ಕೇಳ್ಕೊಂಡ್ ಕೇಳ್ಕೊಂಡ್ ಮರಿತೀವಿ ಅಂದ್ರೆ ಹಾಕಲ್ಲ. ನಮಗ್ ಬೇಕಾಗಿರೋಂಥವು ಮುಖ್ಯವಾದಂತ ಅಂಶಗಳು ಬರ್ದಿಟ್ಕೊಳ್ಳೋದು, ಅದ್ರ ಬಗ್ಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ತೆಗೆದು ನೋಡಿದ್ರೆ ನಮಗೆ ಬೇಕಾದಂತ ಟೈಮಲ್ಲಿ ಅವು ಬೇಕಾಯ್ತವೆ. ಯಾಕೆ ಅಂತ ಅಂತಂದ್ರೆ ನೀನು ರೇಡಿಯೋದಲ್ಲಿ ಹಾಕ್ತಾಗೆಲ್ಲ ಬರಕಲ್ಲ, ಅದು ಯಾವ್ದೋ ಒಂದ್ ಟೈಮ್ಗೆ ಯಾವ್ದೋ ಒಂದ್ ದಿವಸ ಬರ್ತದಲ್ಲ, ಅದು ನಮಗೆ ಮತ್ತೆ ಉಪಯೋಗ ಆಗ್ಬೇಕು ಅಂತ ಅಂತಂದ್ರೆ ಬರ್ದಿಟ್ಕೋಬೇಕು. ಈ ತರ ಅನುಕೂಲ ಮಾಡ್ಕೋಬೇಕು ಶಂಕರಣ. ಒಳ್ಳೆ ವಿಚಾರವ ಹೇಳಿದೆ ಇವತ್ತು ನೋಡು. ಮುಖ್ಯವಾಗಿ ನನಗೆ ಬಹಳ ಒಂದು ಇಂಪ್ರೆಸ್ ಆಗಿದ್ದು ಅಂತಂದ್ರೆ, ಮೀನ ಕೇಳ್ದಂಗೆ ಈ ಮರಳಿನ ಬೋರ್ ಐತೆ, ಈ ಮರಳಿನ ಬೋರ್ ಐತಲ್ಲ, ಈ ತರ ಬಹಳ ನನಗೆ ಸ್ಯಾನ ಇಷ್ಟ ಆಗ್ಬಿಡ್ತು. ಈ ಕುರಿತಂತೆ ಅಣೆಯ ಸಾಕಷ್ಟು ವಿಚಾರ ಹೇಳಿದಲ್ಲ, ಬಹಳ ಖುಷಿ ಆಯ್ತು ಅಣೆಯ. ಇದೇ ಖುಷಿಗೆ ಏನಾದ್ರು ಹಸಿ ತಣ್ಣಗಿರೋದು ಅಥವಾ ಬಿಸಿದು ಏನಾದ್ರು? ತಣ್ಣಗೆ ತಣ್ಣ ತಗೊಬಿಡದೆ ಹಂಗಂತ, ಯಾಕೆಂದ್ರೆ ಹೊರಗಡೆ ಬಿಸಿ ತಳಕಾಯ್ತಾ ಇಲ್ಲ, ಸ್ವಲ್ಪ ತಣ್ಣಗಿರ್ಲಿ ಅಂತ ಮಜ್ಜಿಗೆನ ತರಿಸ್ಬಿಡಂಗಾರೆ. ಆಯ್ತು. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನೀವು ಅಡಿಕೆ ಬೆಳೆಗಾರರೇ ಇಲ್ಲ ಅಡಿಕೆ ಬೆಳೆಗಾರರಾಗಬೇಕೆನ್ನುವ ಆಸೆ ಇದೆಯಾ? ಹಾಗಾದರೆ ಅಡಿಕೆ ಬೆಳೆಗಾರರಿಗೆ ಇರುವ ವಿವಿಧ ರೀತಿಯ ಸಾಲ ಸೌಲಭ್ಯಗಳು ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಇರುವ ವಿವಿಧ ಸೌಲಭ್ಯಗಳು ಹಾಗೂ ಗೋದಾಮು ಮತ್ತು ವಿಶೇಷ ಸೌಲಭ್ಯಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಅಡಿಕೆ ಅಡಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯು ಪ್ರತಿ ಸೋಮವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಹಾಸನ, ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಹಣ್ಣುಗಳಲ್ಲಿ ದೊಡ್ಡ ಹಣ್ಣು ಯಾವುದು ಅನ್ನೋದು ನಿಮಗೆ ಗೊತ್ತಿದೆ, ಅದೇ ಹಲಸು. ಎಲ್ಲಾ ಹವಾಗುಣಗಳಲ್ಲಿ ಬೆಳೆಯುವ ಹಲಸು ನಿತ್ಯ ಹರಿದ್ವರ್ಣವಾದುದು. ಹಾಗಾಗಿ ಎಲೆಗಳನ್ನು ಉದುರಿಸುವ ಹಲಸಿನ ಮರವು ತನ್ನ ಕಾಂಡ ರಂಬೆ ಕೊಂಬೆಗಳಲ್ಲೇ ಕಾಯಿಗಳನ್ನು ಬಿಡುತ್ತದೆ. ಎಳೆಕಾಯಿ, ಬಲಿತಕಾಯಿ ಹಾಗೆ ಹಣ್ಣುಗಳನ್ನು ನಮ್ಮಲ್ಲಿ ವಿಭಿನ್ನವಾಗಿ ಬಳಸಲಾಗ್ತಾ ಇದೆ ಅಲ್ವಾ? ಹಣ್ಣುಗಳನ್ನು ಪ್ರಾಣಿ ಪಕ್ಷಿಗಳು ಇಷ್ಟಪಟ್ಟು ತಿಂತವೆ. ನಾವು ಅಡುಗೆಗೆ ಎಳೆಕಾಯಿಗಳನ್ನು, ಬಲಿತಕಾಯಿಗಳನ್ನು, ಪಲ್ಯ, ಸಾರು ಇತ್ಯಾದಿಗಳನ್ನು ತಯಾರಿಸಲಿಕ್ಕೆ ಬಳಸಿಕೊಳ್ತೀವಿ. ಸಿಹಿ ದೋಸೆ, ಸಿಹಿ ಪದಾರ್ಥಗಳನ್ನು ಮಾಡಿಕೊಳ್ಳುವಾಗ ಹಣ್ಣಿನ ತೊಳೆಗಳನ್ನು ಉಪಯೋಗಿಸಿಕೊಳ್ಳೋದಿದೆ. ಆದರೆ ಹಣ್ಣಿನ ತೊಳೆಗಳನ್ನು ನೇರವಾಗಿ ತಿನ್ನೋರೆ ನಮ್ಮಲ್ಲಿ ಹೆಚ್ಚು. ಬೀಜಗಳನ್ನು ಅನೇಕ ಜನ ಬೇಯಿಸಿ ಸುಟ್ಟುಕೊಂಡು ಸೇವನೆ ಮಾಡ್ತಾರೆ. ಹಲಸಿನ ಹಣ್ಣಿನ ಸಿಪ್ಪೆಯನ್ನು ಸಣ್ಣದಾಗಿ ಕತ್ತರಿಸಿ ದನಕರುಗಳಿಗೆ ಕೊಟ್ಟರೆ ಬಹಳ ಇಷ್ಟಪಟ್ಟು ಅವು ತಿಂತವೆ ಅಲ್ವಾ? ಸಿಪ್ಪೆ ಬೇಗ ಕರಗಿ ಗೊಬ್ಬರವಾಗುತ್ತೆ. ಎಲೆಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡೋ ನಿಟ್ಟಿನಲ್ಲಿ ಸಹಕರಿಸ್ತವೆ. ಹೆಚ್ಚು ನೀರನ್ನ, ಗೊಬ್ಬರವನ್ನ, ಕಾಳಜಿಯನ್ನ ಕೇಳದ ಹಲಸು ಗಟ್ಟಿ ಬೆಳೆ. ಬಹುವಾರ್ಷಿಕ ಸ್ವಭಾವದ ತನುವು ನೀಡುವ ಹಲಸಿನ ಮರ ಮನೆಗಳ ನಿರ್ಮಾಣದಲ್ಲೂ ಬಳಕೆಯಾಗುತ್ತೆ. ಪೀಠೋಪಕರಣಗಳನ್ನ, ಸಲಕರಣೆಗಳನ್ನ ತಯಾರಿಸಲಿಕ್ಕೂ ಹಲಸಿನ ಮರ ಪ್ರಯೋಜನಕಾರಿ. ಕಾಫಿಯೊಂದಿಗೆ ಸ್ನೇಹಿ ಬೆಳೆಯಾಗಿ ತೋಟಗಳಲ್ಲಿ ಇಟ್ಟುಕೊಳ್ತಾರೆ ರೈತರು. ಆದರೆ ಆನೆಗಳಿಗೆ ಹಲಸು ಅಂದ್ರೆ ಆಸೆ ಅನ್ಕೊಂಡು ಗಮನಿಸಿರುವ ಕಾಫಿ ಬೆಳೆಗಾರರು, ರೈತ ಬಾಂಧವರು ಆನೆಗಳು ಬರಬಾರದಂತ ಅನ್ಕೊಂಡು ಇತ್ತೀಚಿನ ವರ್ಷಗಳಲ್ಲಿ ಹಲಸನ್ನ ಬೆಳೆಯಲಿಕ್ಕೆ ಒಲವು ತೋರಿಸ್ತಾ ಇಲ್ಲ. ಇದ್ದ ಹಲಸಿನ ಮರಗಳಲ್ಲಿ ಎಳೆಕಾಯಿಗಳು ಇರುವಾಗಲೇ ಕತ್ತರಿಸಿ ತೆಗೆದು ಬಿಡ್ತಾರೆ. ಹಲಸಿನ ಬೀಜಗಳು ಪೌಷ್ಟಿಕದಾಯಕವಾಗಿದ್ದಾವೆ. ಹಣ್ಣಿನ ತೊಳೆಗಳನ್ನ ಹೊಟ್ಟೆ ತುಂಬ ತಿಂದ್ರೆ ಕಣ್ತುಂಬ ನಿದ್ದೆ ಬರೋದಂತೂ ಖಚಿತ. ಆ ಗುಣ ಹಣ್ಣಿಗಿದೆ. ಸುವಾಸನೆಯ ತೊಳೆಗಳ ಬಣ್ಣ 10 ಬಗೆಯಲ್ಲಿ ಕಾಣಸಿಗ್ತದೆ. ವಾಣಿಜ್ಯ ದೃಷ್ಟಿಯಲ್ಲಿ ಹಲಸನ್ನ ಬೆಳೆಯೋರು ಇದ್ದಾರೆ. ಗ್ರಾಹಕರಿಗೆ ಇಷ್ಟವಾಗುವ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಹಲವೆಡೆ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಹಲಸಿನ ಬೀಜಗಳಲ್ಲಿ ನಾರಿನಂಶ, ಬಿ ಸಂಯುಕ್ತ ವಿಟಮಿನ್, ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳಂತ ಕರೀತಾರಲ್ಲ, ಅವು ಲವಣಾಂಶಗಳು, ಪ್ರೋಟೀನು ಮುಂತಾದವುಗಳನ್ನು ಗಮನಿಸಿದರೆ ನಮ್ಮ ಆಹಾರ ಸೇವನೆಯಲ್ಲಿ ಬೀಜಗಳ ಬಳಕೆ ಆಗಾಗ್ಗೆ ಆಗ್ತಾ ಇರಬೇಕು. ಬೇಯಿಸಿದ ಅಥವಾ ಸುಟ್ಟ ಬೀಜಗಳು ತಿನ್ನಲಿಕ್ಕೆ ಹಿತವಾಗಿರ್ತವೆ. ಪಲ್ಯ, ಸಾರು, ಉಪ್ಪಿಟ್ಟು, ಚಿತ್ರಾನ್ನ, ಬಾತು ಇತ್ಯಾದಿಗಳನ್ನು ತಯಾರಿಸಿಕೊಳ್ಳುವಾಗ ಬೀಜಗಳನ್ನ ಹಾಕೊಳ್ಬಹುದು. ಕೆಲವರು ಬೀಜಗಳನ್ನ ಒಣಗಿಸಿಟ್ಟುಕೊಂಡು ಬೇಕಾದಾಗ ಬಳಸಿಕೊಳ್ತಾರೆ. ರೈತ ಬಾಂಧವರೇ, ಹಲಸಿನ ಬೀಜದ ಗ್ಲೈಸಿಮಿಕ್ ಇಂಡೆಕ್ಸ್ 17 ಇದೆ. ಇದರಿಂದ ಮಧುಮೇಹಿಗಳಿಗೂ ಇದು ಸೂಕ್ತವಾದ ಆಹಾರ. ಇದನ್ನು ಆಗಾಗ್ಗೆ ಸೇವನೆ ಮಾಡೋದ್ರಿಂದ ಫ್ಯಾಟಿ ಲಿವರ್ ಸಮಸ್ಯೆ ಕಮ್ಮಿ ಆಗ್ತದೆ ಅಂತ ಅನ್ಕೊಂಡು ವರದಿಯಾಗಿದೆ. ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ವಿಟಮಿನ್ ಸಿ, ಗಂಧಕ, ಸರ್ಕರೆ ಪಿಷ್ಟಗಳು, ಎಣ್ಣೆ ಅಂಶ ಇತ್ಯಾದಿಗಳು ಹಲಸಿನ ಬೀಜದಲ್ಲಿ ಉತ್ತಮ ಪ್ರಮಾಣದಲ್ಲಿದ್ದಾವೆ. ಬೇಯಿಸಿದ ಸುಟ್ಟ ಬೀಜಗಳ ಸೇವನೆಯಿಂದ ಕಣ್ಣು ಮತ್ತು ಹೃದಯದ ಆರೋಗ್ಯ ಚೆನ್ನಾಗಿರ್ತದಂತೆ. ಕಣ್ಣಿನ ದೃಷ್ಟಿಯನ್ನು ಕಾಪಾಡಲಿಕ್ಕೆ, ಹೃದಯದ ಬೇನೆಯಿಂದ ದೂರ ಇರಲಿಕ್ಕೆ, ಮಲಬದ್ಧತೆಯ ನಿವಾರಣೆಗೆ ಹಲಸಿನ ಬೀಜಗಳ ಸೇವನೆ ಸಹಕಾರಿ. 100 ಬೀಜದಲ್ಲಿ ಕಬ್ಬಿಣದ ಅಂಶ 13 ಇರ್ತದೆ. ಕ್ಯಾಲ್ಸಿಯಂ 308, ಪೊಟ್ಯಾಷಿಯಂ 147 ಈ ಪ್ರಮಾಣದಲ್ಲಿ ಕಾಣಸಿಗ್ತದೆ. ಇದರಂತೆ ಸತ್ತು, ತಾಮ್ರ, ಸೋಡಿಯಂ, ಮ್ಯಾಂಗನೀಸು ಮುಂತಾದವುಗಳಿದ್ದಾವೆ. ಎಲುಬುಗಳು ಸದೃಢವಾಗಿರಲಿಕ್ಕೂ ಬೀಜಗಳ ಪೋಷಕಾಂಶಗಳು ನೆರವಾಗ್ತವೆ. ಹೀಗೆ ಹಲಸು ಎಷ್ಟೊಂದು ಪ್ರಯೋಜನವನ್ನ ನಮಗಾಗಿ ನೀಡುತ್ತಾ ಇದೆಯಲ್ವಾ? ಅದು ಪರಿಸರ ಪ್ರಿಯ ಪದ್ಧತಿಯಲ್ಲಿ ಹಲಸನ್ನ ಬೆಳೆಯಬಹುದು, ಧಾರಾಳವಾಗಿ ಬಳಸ್ತಾ ಇರಬಹುದು.